ಆ ಹುಲಿ ಹೈದರದಲ್ಲಿ ತಮ್ಮ ಹಿಂದಿನ ತಲೆಮಾರಿನವರೆಲ್ಲರೂ ಸಹಿತ ಆನೆಗುಂದಿ ಸಂಸ್ಥಾನದ ಅಡಿಯಲ್ಲಿ ಪ್ರಾದೇಶಿಕ ರಾಜರಾಗಿ ಸಾಂಸ್ಥಾನಿಕ ರಾಜರಾಗಿ ಆಳಿದ್ದವರು ಅಂತಕ್ಕಂಥದ್ದು ಅವರು ಹೇಳ್ಕೊಂಡು ಬರ್ತಾ ಇದ್ದಾರೆ. ಅದು ಇತಿಹಾಸದಲ್ಲಿ ಸಹಿತ ಅಭಿವ್ಯಕ್ತಪಡಿಸಲಾಗಿದೆ. ಸೊ ಇವತ್ತು ಅವರು ಅವರ ಬಗೆಗೆ, ಅವರ ಹುಲಿ ಹೈದರದ ಗ್ರಾಮದ ವಿಶೇಷತೆಗಳ ಬಗೆಗೆ ಮತ್ತು ಅವರ ಮನೆತನದ ಬಗೆಗೆ ಒಂದಿಷ್ಟು ಮಾಹಿತಿಯನ್ನು ಮಾಡಿಕೊಡ್ತಾ ಇದ್ದಾರೆ. ಅವರನ್ನು ಮಾತನಾಡಿಸೋಣ. ನಮಸ್ಕಾರ ರಾಜ ನವೀನ್ ಚಂದ್ರ ನಾಯ್ಕ್. ನಮಸ್ಕಾರ ರಾಜ ನವೀನ್ ಚಂದ್ರ ನಾಯ್ಕ್ ನಿಮ್ಮ ಹೆಸರು. ನಮ್ಮ ಹೆಸರು ಆದರೆ ತುಂಬಾ ಸರಳವಾಗಿದ್ದೀರಿ. ಅಂದ್ರೆ ಮನೆತನ ಹಿಂದೆ ರಾಜಮನೆತನದವರೇ ನಾವು. ಹಿಂಗಾಗಿ ರಾಜವಂಶಸ್ಥರು ನಮ್ಮ ತಾತ ಮುತ್ತಾತವರು ರಾಜಕ್ಕೆ ಕನಗಿರಿ ರಾಜಕ್ಕೆ ಆಳಿದವರು ಅವರು. ಹೌದ್ರಿ. ಕನಕಾಚಲಪತಿ ಗುಡಿಯನ್ನ ಅವರೇ ಕಟ್ಟಿದ್ದು. ಹಿಂಗಾಗಿ ನಾವು ಅದೇ ವಂಶದಿಂದ ಹಂಗ ಬಂದಿದ್ದರು. ಈಗ ಆದ್ರೂ ಜನ ನಮ್ಗೆ ರಾಜರು ಅಂತ ಮರ್ಯಾದೆ ಕೊಡ್ತಾರ. ನಾವು ಅವ್ರ ಜೊತೆಗೆ ಅವಾಗಿನ ಗಂಭೀರವಾಗಿರಂಗಿಲ್ಲ, ಲೌಕಿಕವಾಗಿ ಎಲ್ಲರ ಜೊತೆ ಬೆರಿತೀವಿ, ಪ್ರತಿಯೊಂದರಲ್ಲಿ ಬೆರಿತೀವಿ. ಯಾವುದಕ್ಕಾದ್ರೂ ನಮ್ಮ ಮನೆತನದ ಬಗ್ಗೆ ಎಲ್ಲರಿಗೆ ಗೌರವ, ಈ ಊರಿನವರು ತುಂಬಾ ಗೌರವ ಕೊಡ್ತಾರ. ಇವತ್ತಿಗಾದ್ರೂ ಕೊಡ್ತಾರ. ನಾವು ಈ ಊರಾಗ ಕಡೆಗೆ ಊರು ಅಷ್ಟು ದೊಡ್ಡದಾಗ್ಯದ, ಯಾರ್ಯಾರ ಮನೆ ಎಲ್ಲಿದೆ ಒಂಬಂದ ಗೊತ್ತಿರಂಗಿಲ್ಲ. ಯಾಕಂದ್ರೆ ನಾವು ಬೈರಿಗೆ ಹೋದ್ರೆ ದಣಿ ರೀತಿಗೆ ಬಂದ್ರಿ ಅಂತ ಕೇಳ್ತಾರೆ. ಈ ರೀತಿಯಾಗಿ ನಮ್ಗೆ ಒಂದು ಮರ್ಯಾದೆ ಒಂದು ಇಟ್ಕೊಂಡ್ವಿ. ಆ ರೀತಿಯಿಂದ ಇದು ಮಾಡಿಲ್ಲ. ನಮ್ಮ ಮನೆ ಹೆಣ್ಮಕ್ಳು ಕೂಡ ಘೋಷ ಮಂದಿ, ಬೈರಿಗೆ ಹೋಗಂಗಿಲ್ಲ. ನಾವು ಈಗ ನಮ್ಮ ತಂದೆ ತಾತದ ಮುತ್ತಾತವರಿಂದ ಕೂಡ ಯಾರು ಮನೆ ಮುಂದೆ ಬರ್ಬೇಕಾದ್ರೆ ಸ್ವಲ್ಪ ದೂರದ ಅಂಜಿಕೊಂಡು ಅದೇ ನಮಸ್ಕಾರ ಅಂತ ಬರ್ತಿದ್ರು. ಈಗ ನಾವು ಸ್ವಲ್ಪ ಜನರ ಜೊತೆಗೆ ಬೆರೆಯೋಣ. ನಾವು ವಾಲ್ಮೀಕಿ ಸಮಾಜದ ಗುರುಗಳು ನಾವು. ಹೀಗಾಗಿ ಪ್ರತಿಯೊಂದು ವರ್ಷ ನಾವು ಪ್ರತಿಯೊಂದು ಊರಿಗೆ ಬರ್ತೀವಿ. ಅದ್ರಾಗ ನಾವು 6 ಜಿಲ್ಲೆ ಬರ್ತಿದ್ವು ಅವಾಗ, ಈಗ 9 ಜಿಲ್ಲೆ ಆಗ್ಯಾವ. ಅವೆಲ್ಲ ಜಿಲ್ಲೆಗಳಿಗೆ ನಾವು ಅಡ್ಡಾಡ್ಬೇಕಾದ್ರ ನಾವು ನನಗನ್ನಿಸ್ತು ಒನ್ ವೇ ಆಗುತ್ತೆ. ನಾವು ಹೋಗೋದವ್ರ ಮನೆಗೆ ಪಾದ ಹಾಕಿ ಪ್ರಸಾದ ತಗೊಂಡು ಕಾಣಿಕೆ ತಗೊಂಡು ನಾವು ಬರ್ತೀವಿ. ಆದ್ರೆ ನಮ್ಮ ಮನೆಗೆ ಅವ್ರು ಬರ್ಬೇಕಾದ್ರೆ ಒಂದು ಏನ್ ಮಾಡ್ಬೇಕು ಅಂತ ಆಲೋಚನೆ ಮಾಡ್ತೀವಿ. ಅವಾಗ ನಾನು ಇದ್ಕೊಂಡ ಏನ್ ಮಾಡ್ಬೇಕು ಅಂತ ಆಲೋಚನೆ ಮಾಡ್ತಾ ಮಾಡ್ತಾ ಇದ್ದೆ. ಒಂದ್ಸಲ ನಮ್ಮ ಊರಾಗ ಸ್ವಲ್ಪ ಕಿರಿಕಿರಿ ಆಗಿದ್ವು. ಅವತ್ತು ನಮ್ಮ ಮನೆಯಲ್ಲಿ ಇರ್ತಕ್ಕಂತ ದೇವಿ, ನೀವು ಚಿಂತೆ ಮಾಡ್ಬಾಡ್ರಿ, ಯಾಕೆ ಮಾಡ್ತೀರಿ, ಅಮಾಸಿಗೆ ದಾಸೋಗ ಇಟ್ಕೊಂತ ರಾತ್ರಿ ಕನಸಿನಲ್ಲಿ ಬಂದು ಹೇಳಿದ್ವಿ. ಅವಾಗ ದಾಸೋಗ ಇಟ್ಕೊಳಮ್ಮ ಅಂತಂದು ಇಟ್ಕೊಂಡ್ವಿ, ಇದೊಂದು ಒಳ್ಳೆ ಇದು ಅಂತಂದು ಮಾಡಿದ್ವಿ. ಅವತ್ತಿದ್ದ 20 ವರ್ಷ ಆಯ್ತು, 2000 ಇಸ್ವಿಯಲ್ಲಿ. ಅಲ್ಲಿದ್ದ ನಾವು ಅಮಾಸಿಗೆ ದಾಸೋಗ ಇಟ್ಕೊಂಡ್ವಿ. ಮೊದಲ ಒಂದೆರಡು ವರ್ಷ ಅಮಾಸಿಗೆ ಅಷ್ಟ ಮಾಡ್ಕೊಂತ ಹೋದ್ವಿ. ಆಮೇಲೆ ಜನ ಬಹಳ ಬರಲಿಲ್ಲ, ಬರೀ ಗುರುಗಳ ಮನೆಗೆ ಹೋಗೋದು ಊಟ ಮಾಡ್ಕೊಂಡ್ ಬರೋದು ಅಷ್ಟ, ಏನ್ ಬಿಡಪ್ಪ ಅಂತ ನಂಗೆ ಆಗ್ತಿರ್ತೇನೆ ಅವ್ರಿಗೆ. ಏನ್ ಮಾಡ್ಬೇಕು ಅಂತ ಹೇಳಿ ಶಾಸ್ತ್ರಗಳಲ್ಲಿ ಸ್ವಲ್ಪ ಕರ್ಕೊಂಡ್ಬಂತ ಕರ್ಕೊಂಡಿನಿ. ಇದು ನನ್ನ ಸ್ವಂತ ಕರ್ಕೊಂಡಿನಿ, ಬುಕ್ಗಳನ್ನು ನೋಡ್ಕೊಂಡು ಅಷ್ಟೇ. ಈಗ ಶಾಸ್ತ್ರ ಕಲ್ತ ಮೇಲೆ ಸುತ್ತ ಬಹಳ 200-400 ಕಿಲೋಮೀಟರ್ ದೂರದ್ದು ಕೂಡ ಬೆಂಗಳೂರದ್ದು ಬರ್ತಾರ, ಸಿರಿಸಿರಿದ್ದು ಬರ್ತಾರ, ಬಳ್ಳಾರಿ, ತೋರಣಗಲ್ಲು, ಮುದ್ದೇಬಿಹಾಳು, ಬಾಗಲಕೋಟೆ, ತಾಳಿಕೋಟೆ ಕಡೆ ಇದ್ದ ಬರ್ತಾರೆ ಎಲ್ಲ ಕಡೆ. ಅವರೆಲ್ಲರಿಗೆ ಶಾಸ್ತ್ರ ಹೇಳ್ತೀವಿ. ಈ ಶಾಸ್ತ್ರ ಹೇಳ್ಕತ್ಮೇಲೆ ಫುಲ್ ಜನ ಬರಕತ್ತಿರು, ಜನ ನಿತ್ಯ ದಾಸೋಗ ಮಾಡ್ಕೊಂಡಿವಿ ನಾವು. ಈಗ ನಿಮ್ಮ ಮನೆ ಏನಿದೆ ಅಲ್ವಾ, ಅದು ಇನ್ನೂ ಹಳೆ ಮನೆ ಹಾಗೆ ಇದೆ. ದರ್ಬಾರ್ ಅಂತ ಕರಿತೀವಿ. ಹಿಂದೆ ದರ್ಬಾರ್ ನಡೀತಾ ಇತ್ತ? ದರ್ಬಾರ್ ನಡೀತಿದ್ರಿ. ಹಿಂದಕ್ಕ ಮೇಲೆ ಒಂದು ರೂಮ್ ಇತ್ತು, ನೈರುತ್ಯ ದಿಕ್ಕಿನ ಮೂಲೆಯಲ್ಲಿ. ಆ ರೂಮ್ನಲ್ಲೇ ಕಾರ್ಕುನ್ರು, ಮುಜುಮ್ದಾರರು ಅಂತ ಎಲ್ಲರಿಗೆ ಒಬ್ಬೊಬ್ಬರಿಗೆ ಬೇರೆ ಬೇರೆ ಇದು ಮಾಡಿ ಕೊಟ್ಟಿದ್ರು. ಹವಾಲ್ದಾರರು, ಕಾರ್ಕುನ್ರು, ಮುಜುಮ್ದಾರರು, ನಾಮ ಸೇವದರು ಅಂತ ಎಲ್ಲರಿಗೆ ಇದು ಮಾಡಿ ಎಲ್ಲರಿಗೆ 10-20-25 ಎಕರೆ ಭೂಮಿ ಕೊಟ್ಟಿರ್ತ ಅವ್ರಿಗೆ. ಅವರು ಇನ್ನಾದ್ರೂ ನಾವು ಈ ಕನಗಿರಿ ಜಾತ್ರೆ ಮಾಡಿದ್ರ ಕನಗಿರಿ ಜಾತ್ರೆಗೆ ಎಲ್ಲ ಅಷ್ಟು ಜನ ಕೊಡ್ತಾರ. ನಾವು ಗೋಪಾಲ ಆಡಕ್ಕೆ ಹೋಗ್ತೀವಿ ಗರುಡೋತ್ಸವ ದಿವಸ. ನಮ್ಮೂರಲ್ಲಿ ಗೋಪಾಲ ಆಡಕ್ಕೆ ಹೋಗ್ಕಲ್ಕ ರಾಜ ಭಜಂತ್ರಿ ಹೋಗ್ತೀವಿ. ಆಮೇಲೆ ಸುಮಾರು ಒಂದು 200-300 ಜನ ಮೇಲೆ ಇರ್ತೀವಿ. ನಾವು ಹೋಗ್ಕಲ್ಕ ಮೆರವಣಿಗೆ ಸಂಕಟ ಹೋಗ್ತೀವಿ. ನಾವು ಗೋಪಾಲ ಪುಟ್ಟಿನ ನಾವು ಇಟ್ಕೊಂಡಿರ್ತೀವಿ. ಅಂದ್ರೆ ಹಿತ್ತಾಳೆ ತಬಕದಾಗ ಗೋಪಾಲ ಸ್ಟೀ ಬೆಳ್ಳಿದ ಬಟ್ಲ ಅದಾಗ ಒಂದೊಂದು ಮನೆಗೆ ಹೋದಂಗೆಲ್ಲ ನಮ್ಗೆ ಇಷ್ಟ ಕರ್ತಾರ ಅವ್ರ ಮನೆಗೆ ಹೋಗ್ತೀವಿ. ಸುಮಾರು ಒಂದು 25-30 ಮನೆ ಆಗ್ಬೋದು ಅಷ್ಟೇ. ಹೋಗಿ ಬರ್ತೀವಿ, ಅವರು ಅಕ್ಕಿ ಹಾಕಿ ದಕ್ಷಿಣ ಹಾಕಿ ನಮಸ್ಕಾರ ಮಾಡ್ತಾರೆ. ಅದನ್ನ ತಗೊಂಡ್ಬಂದು ಕನಗಿರಿಗೆ ದಾಸೋಗಕ್ಕಲ್ಲಿ ಬೆರೆಸಕ್ಕೆ ಕೊಡ್ತೀವಿ. ಇಲ್ಲಿ ನಮ್ಮ ಮನೆಗೆ ಒಂದು ಸ್ವಲ್ಪ ಉಳಿಸ್ಕೊಂಡು ನಾವು ಇಲ್ಲಿ ದಾಸೋಗ ಮಾಡ್ತಿರ್ತೀವಿ. ನಿತ್ಯ ದಾಸೋಗ ಮಾಡ್ತೀವಿ. ನಿತ್ಯ ದಾಸೋಗ ಅಂದ್ರೆ ಕಂಕಣ ಕಟ್ಟಿದ್ದ ದಿವಸದಿಂದ ತೇರು ಎಳೆದು ಮರ್ತಿಸ್ತನ ಕಡಿಮಿನ ಕಾಳಗಂತಾರ, ಅಲ್ಲಿ ತನಕ ನಾವು ನಿತ್ಯ ಕರಿಗಡಬು ಊಟ ಮಾಡ್ಕೊಂಡು ಮಂಜಿಗೆ ಊಟ ನಮಗೂ ಊಟ ನಾವು ಮಾಡಿಸ್ತಿರ್ತೀವಿ ದಾಸೋಗ. ಹಿಂಗ ಅದು ಮತ್ತೆ ಮಾರನಾಮಿ ದಸರಾ ಬಂದಾಗ ಅವಾಗೂ ನಂದಾದೇವಿಗೆ ಹಾಕ್ತೀವಿ. ಅವಾಗೂ 9-10 ಬನ್ನಿ ಆಗೋವರೆಗೂ ನಾವು ನಂದಾದೇವಿಗೆ ಇಟ್ಟಿರ್ತೀವಿ. ಹಂಗ ಅವಾಗೂ ದಾಸೋಗ ನಿಂತ. ಈಗಂತೂ ದಿನಾಲು ನಿತ್ಯ ದಾಸೋಗ ಬಂದವರಿಗೆ 20-30 ಜನ ಎಷ್ಟು ಜನ ಬರಲಿ ಅವರಿಗೆ ಪ್ರಸಾದ ಕೊಟ್ಟು ಕಳಿಸ್ತೀವಿ. ಆಮೇಲೆ ಆಯ್ತವರ ಗುರುವಾರ ಶಾಸ್ತ್ರ ಕೇಳಕ್ ಬರ್ತಾರಲ್ಲ ಅವರಿಗೆ ಸ್ವಲ್ಪ ಜಾಸ್ತಿ ಇರ್ತಾವ. ಅವತ್ತು ಒಂದ್ ದಿವಸ ಒಂದು 20-25 ಸೇರಿನಷ್ಟು ಅಕ್ಕಿ ಹೋಗ್ತಾವ. ಉಳಿದ ದಿವಸನಪ್ಪ 4-5 ಹೋಗ್ತಿರ್ತಷ್ಟೇ. ಈಗ ರಾಜ ನವೀನ್ ಚಂದ್ರ ನಾಯ್ಕ್ ಅವರ ಕುಟುಂಬದ ನಿರ್ವಹಣೆ ಯಾವ್ದ್ರ ಮೇಲೆ ನಿಂತಿದೆ? ಕೃಷಿ ಮೇಲೋ, ವ್ಯವಹಾರಗಳ ಮೇಲೋ, ಯಾವ್ದ್ರ ಮೇಲೆ ನಿಂತಿದೆ? ಈಗ ನಮ್ದು ಕೃಷಿ ಮುಖ್ಯ, ಕೃಷಿನ ಮುಖ್ಯ ರೀ. ಈಗ ನಾವು ಶಾಸ್ತ್ರ ಹೇಳೋದೇನಪ್ಪ ಅಂದ್ರೆ ಶಾಸ್ತ್ರದ ಮುಖಾಂತರ ಬರ್ತಬೇಕಂತಿಲ್ಲ. ಶಾಸ್ತ್ರ ನಾವು ಎದಕ್ಕಪ್ಪ ಅಂದ್ರೆ ನಮ್ಮ ಮನೆಗೆ ಎಲ್ಲ ಜನ ಬಂದು ಹೋಗ್ಲಿ ಅಂತ ಹೇಳಿ ದಾಸೋಗಿ ಇಟ್ಕೊಂಡ್ವಿ ನಾವು. ಅದಕ್ಕೆ ಬರ್ತಾರೆ, ಬಂದು ಶಾಸ್ತ್ರ ಕೇಳ್ತಾರೆ, ಹೋಗ್ತಾರೆ ಅಷ್ಟೇ. ಹೊರತಾಗಿ ಅದರಿಂದ ನಾವು ಸಂಭಾವನೆಯನ್ನ ಆಸೆ ಪಡೋಂಗಿಲ್ಲ. ದಕ್ಷಿಣ ಕೇಳಂಗಿಲ್ಲ. ಬೇಡ ಬೇಡ ಅಂದ್ರೂ ಇಟ್ಟಿರ್ತಾರ. ಅದನ್ನ ಏನಪ್ಪಾ ಅಂದ್ರೆ ಅದನ್ನ ತಗೊಂಡು ಅವ್ರಿಗೆ ಊಟ ಮಾಡಿಸಿ ಚಾ ಕುಡಿಸಿ ಕಳಿಸ್ಬಿಡ್ತೀವಿ ಅಷ್ಟೇ. ಕೃಷಿ ಅಂದ್ರೆ ನಿಮ್ಗೆ ಎಷ್ಟು ಎಕರೆ ಭೂಮಿ? ನಮ್ದು ಉದಯದಲ್ಲಿ ಒಂದು 50 ಎಕರೆ ರೀ, ಹಿರೇಮನ್ನಾಪುರದಲ್ಲಿ 55 ಎಕರೆ. ಅದು ಹಿರೇಮನ್ನಾಪುರದಲ್ಲಿ ಇರ್ತಕ್ಕಂಥ ಎರೆ ಭೂಮಿ ಎರೆಮಣ್ಣದು, ಆ ಕುಟ್ಟಿಗೆ ತಾಲೂಕಿನಾಗಿದ್ರಿ. ಅದು ಭಾಳ ಚಲೋ ಅದ್ರಿ ಭೂಮಿ, ಅಡ್ಡಿದು ವರ್ಷ ಭಾಳ ಬೆಳೀತಿದ್ರು. ಈಗ ನಾವು ಏನಪ್ಪ ಅಂದ್ರೆ ಅವರು ಸರಿಯಾಗಿ ಜನ ಮಾಡ್ಲಾರ್ದಕ್ಕೆ ನಾವು ವರ್ಷಕ್ಕೆ 100,000 ಕೊಟ್ಬಿಡ್ತೀವಿ. 90,000 100,000 ಗುತ್ತಿ ಕೊಟ್ಬಿಡ್ತೀವಿ. ನಮ್ಗೆ ರೊಕ್ಕ ಕೊಟ್ಟಿ ನೀವು ಮಾಡ್ಕೊಳ್ರಪ್ಪ ಅಂತಂತ ಹೇಳ್ಬಿಡ್ತೀವಿ. ಯಾಕಂದ್ರೆ ಅಡ್ಡಿ ನಮ್ಮ ಕೈಲಿ ಮಾಡಿಸೋದಾಗಿಲ್ಲ. ಇದ್ದಿದ್ದು ಏನಪ್ಪ ಅಂದ್ರೆ ನಾವು ಸ್ವಂತ ನಾವೇ ಮಾಡ್ಕೊಂತೀವಿ ರೀ. ಇಲ್ಲಿ ಬೆಳೆನ ತೊಗರಿ, ಈ ವರ್ಷ ತೊಗರಿ ಹಾಕಿನಿ ಜಾಸ್ತಿ. ಶೇಂಗಾ, ಸೂರ್ಯಕಾಂತಿ ಹಾಕೋದು ಜಾಸ್ತಿ ರೀ ನಾವು ಯಾವಾಗಲೂ. ಜೋಳ ಸಜ್ಜ ಹಾಕ್ತಿದ್ವಿ, ಈಗ ಒಂದು 10 ವರ್ಷ ಆಯ್ತು ಹೋಗ್ಬಿಟ್ಟು. ಅದಕ್ಕೀಗ ಸೂರ್ಯಕಾಂತಿ, ಶೇಂಗಾ ಇಂಥವ್ನ ಹಾಕೊಂಡು ಬೆಳ್ಕೊಂತೀವಿ. ಈಗ ನಿಮ್ಗೆ ಕೃಷಿಯಲ್ಲಿ ಅಂದ್ರೆ ನೀವು ಒಂದ್ ರೀತಿಯಿಂದ ರಾಜಮನೆತನದವರು ಆಗಿದ್ದರಿಂದ ಕೃಷಿಯಲ್ಲಿ ನೀವು ನೆಲದಲ್ಲಿ ನಿಂತು ಕೆಲಸ ಮಾಡುವಂತ ಪರಿಪಾಠಗಳನ್ನ ನಿಮ್ ತಂದೆಯವ್ರ ಕಾಲದಿಂದಲೂ ಬೆಳೆಸ್ಕೊಂಡ್ ಬಂದಿದ್ದೀರಾ ಅಥವಾ ಹೇಗೆ? ಇಲ್ಲ ಇಲ್ಲ, ನಮ್ಮ ತಂದೆಯವ್ರ ಕಾಲಕ್ಕೆ ಒಂದು ಕಡ್ಡಿ ಹಿಂಗ್ ಕಿತ್ತು ಕೊಡ್ತದಿಲ್ಲ, ದಣಿಯರು ಮುಟ್ಬಾರ್ದ್ರಿ ಮುಟ್ಬಾರ್ದು ಅಂತ ಹೇಳ್ತದ್ರಿ. ಅವಾಗ ಅಷ್ಟಿತ್ತು, ದಣಿಯರು ಜಗದ ಮಾಡ್ಬಾರ್ದು ಅಂತ ಹೇಳ್ತಿದ್ರು. ಅವರು ಕರೆಕ್ಟ್ ಗೆಳೆ ಹೊಡಿತಿದ್ದಿಲ್ಲ, ಕರೆಕ್ಟ್ ಎಡಿ ಹೊಡಿತಿದ್ದಿಲ್ಲ. ಬೆಳೆ ಒಂದು ಫೀಟ್ ಇದ್ರ ಕಸ 2 ಫೀಟ್ ಇರ್ತಿತ್ತು. ಈ ರೀತಿ ಬೆಳೆಸಿದ್ರು. ನಾವು 50 ಎಕರೆದಾಗ 6 ಚೀಲ 8 ಚೀಲ ಇಷ್ಟ ಬೆಳಿತಿದ್ವಿ. ಅವಾಗಿಂದ ನಾನು ಏನಪ್ಪ ಅಂದ್ರೆ ನನ್ನ ಹವ್ಯಾಸ ಬಂದ್ಬಿಡ್ತೀವಿ. ಈಗ ಬೇರೆಯವರಲ್ಲ ಕಡೆ ನೋಡಿ ಅಲ್ಲಿ ಅಲ್ಲಿ ನೋಡ್ಕೊಂತ ಹೋಗಿ ನೋಡಿ ನೋಡಿ ನೋಡಿ ನೋಡಿ ಕರ್ಕೊಂಡ್ಬಿಟ್ಟೆ. ನಾನು ಕರ್ಕೊಂಡು ನಾನು ಯಾಕೆ ಸ್ವಂತ ಮಾಡಬಾರ್ದು ಅಂತಂದ್ರೆ ನಾನು ಸ್ವಂತ ಮಾಡಕತ್ತಿದ್ವಿ ರೀ. ಈಗ ನಾವು ಎಕರೆಕ್ಕೆ 10, 20, 15 ಚೀಲ ಹಿಂಗ ಬೆಳಿತೀವಿ. ಈಗ ಭಾಳ ಚಲೋ ಬೆಳೆ ಬರಕತ್ತಿ. ಏನೇನು ಬೆಳಿತೈತ್ರಿ ಈಗ? ನಾವು ಈಗ ಈ ಸದ್ಯ ತೊಗರಿ ಹಾಕಿವಿ ರೀ. ಮೊನ್ನೆ ಶೇಂಗಾ ಹಾಕಿದ್ವಿ ರೀ. ಶೇಂಗಾ ಹಾಕಿದ್ವಿ, ಶೇಂಗಾದಾಗ ಚಲೋ ಲಾಭ ಬಂತು. ಶೇಂಗಾ ಬಾ ಈ ಕಡೆಗೆ ನೆಲ್ಲ ಹಾಕಿದ್ವಿ, 65 ಚೀಲ ನೆಲ್ಲ ಆಯ್ತು ಒಂದ್ ಎಕರೆ. ಅದನ್ನ ತಕ್ಕೊಂಡು ಆಕಡೆ ಮಕ್ಳು ಶೇಂಗಾ ಹಾಕಿದ್ವಿ ರೀ. ಒಂದ್ ಎಕರೆ ಶೇಂಗಾಕ 45 ಕೆಜಿ ಬೀಜ ಹಾಕಿದ್ದೀನಿ ರೀ. ಸ್ವಲ್ಪ ಲೇಬರ್ ಪ್ರಾಬ್ಲಮ್ ಆಗಿಬಿಟ್ಟಿತ್ತು, ಹಿಂಗಾಗಿ ಗೊಬ್ಬರ ತಂದಾಕಾಗ್ಲಿಲ್ಲ. ಹಂಗಾದ್ರೂ ಕೂಡ 45 ಕೆಜಿ ಬೀಜಕ್ಕೆ 15 ಚೀಲ ಶೇಂಗಾ ಆಗಿತ್ತು. ಅದ ಜನರಿಗೆ ನೋಡ್ರಿಗೆ ಏನ್ರಿ ನೀವು ಏನಿಲ್ದ ಇಷ್ಟು ಬೆಳೆದ್ ಬಿಟ್ರಲ್ಲ ನೀವು ಅಂತಂದ್ ಬಹಳ ಆಶ್ಚರ್ಯಪಟ್ಟು ಅವ್ರ ಖುಷಿ ಪಡಂಗಾಗಿತ್ತು. ಈಗ ತೊಗರಿನ ಕೂಡ ಬಂದು ಊರಾಗಿನ ಮಂದಿ ಕೂಡ ನೋಡಿ ನೋಡಿ ಬಹಳ ಚಲೋ ಬೆಳೆದ್ ಬಿಟ್ರಪ್ಪ, ಅವ್ರ ಕೈ ಇಟ್ಟರೆ ಹಂಗ ಬೆಳಿತಾರಪ್ಪ ಅಂತಂತ ಅನ್ಕಂತ ಒಂದೊಂದು ರೋಡ್. ನಿಮ್ಗೆ ಕೃಷಿಯಲ್ಲಿ ಈಗ ನೀವು ಶೇಂಗಾ ಬೆಳೀತಾ ಇದ್ರಿ, ಆಮೇಲೆ ತೊಗರಿ ಬೆಳೀತಾ ಇದ್ರಿ, ಆದ್ರೆ ಯಾವುದೇ ಕೃಷಿಗೆ ಒಂದು ವೈಜ್ಞಾನಿಕ ತಿಳುವಳಿಕೆ ಅಂದ್ರೆ ಎಷ್ಟು ಮಟ್ಟಿಗೆ ಗೊಬ್ಬರಗಳನ್ನ ಹಾಕಬೇಕು, ಎಷ್ಟು ಮಟ್ಟಿಗೆ ಯಾವ್ಯಾವ ಹಂತದಲ್ಲಿ ಅವುಗಳಿಗೆ ಏನೇನು ಕೀಟಗಳಾಗಿರ್ಬೋದು, ರೋಗಗಳಾಗಿರ್ಬೋದು, ಇವುಗಳನ್ನ ಹೇಗೆ ನಿಯಂತ್ರಣ ಮಾಡಬೇಕು, ಈ ತರದ ತಿಳುವಳಿಕೆಗಳನ್ನೆಲ್ಲ ಹೇಗೆ ತಗೊಂಡ್ರಿ ನೀವು? ಅದನ್ನ ನಾವು ಪಕ್ಕದ ಹೊಲದವ್ರು ಮಾಡೋರು ನೋಡಿ, ಮತ್ತೆ ನನ್ನ ಹತ್ರ ಕೃಷಿ ಬುಕ್ಗಳವ್ರಿ, ಆ ಬುಕ್ ತಗೊಂಡು ನೋಡ್ಕೊಂಡು ಪುಸ್ತಕ ತಗೊಂಡು ನೋಡ್ಕೊಂಡು ಇಂಥ ಟೈಮ್ನಾಗ ಹಾಕ್ಬೇಕು. ಡಿಸೆಂಬರ್ ಕೊನೆ ವಾರದಾಗ ಶೇಂಗಾ ಹಾಕ್ಬೇಕು ಅಂತಿತ್ತು. ಡಿಸೆಂಬರ್ ಕೊನೆ ವಾರದಾಗ ಯಾರು ಹೇಳಿದ್ರು ಕೇಳ್ತಿದ್ದಿಲ್ಲ ನಾನು, ಡಿಸೆಂಬರ್ ಬರಲಿ ಅಂತಂದು ಬಿಡ್ತಿದ್ದೆ. ಯಾಕಂದ್ರೆ ಶೇಂಗಕ್ಕೆ ತಂಪು ಇರಬಾರ್ದು, ಬಿಸಿಲು ಬೀಳುತ್ತಂದ್ರೆ ರೋಗ ಬರೋದಿಲ್ಲ, ರೋಗದ ಅಂಶ ಕಡಿಮೆ ಆಗುತ್ತೆ ಅಂತೇಳಿ ಅದಕ್ಕೆ ಡಿಸೆಂಬರ್ ತಿಂಗಳದಾಗ ನಾನು ಶೇಂಗಾ ಹಾಕ್ತೇನೆ ರೀ. ಆದರೆ ಶೇಂಗಾ ಇಲ್ಲಿ ಹೆಚ್ಚಾಗಿ ಹಾಕೋದು ಎಲ್ಲರೂ ಏನು ಮಾಡ್ತಾರೆ, ಮಡಿಕೆಯಲ್ಲೇ ಬಿಟ್ಬಿಡ್ತಾರೆ. ಮಡಿಕೆಲಿ ಬಿಟ್ಟರೆ ಅದು ತುಂಬ ಕೂರಿಯಾಳು ಕುಂತು ಕಳೆ ಏಟು ತೆಗೆದ್ರೂ ಅದು ಹೋಗೋದಲ್ಲ ಕಸ. ಅದಕ್ಕೆ ನಾನು ಏನು ಮಾಡ್ತೀನಿ, 12 ಇಂಚಿನ ಕೂರಿಗೆಲೆ ಹಾಕ್ಬೇಕಂತ ಕೊಟ್ಟದ್ದು. ಅದ್ರಾಗ ಸಾಲಿಂದ ಸಾಲಿಗೆ 12 ಇಂಚ್ ಇರಬೇಕು, ಬೀಜದಿಂದ ಬೀಜಕ್ಕೆ 6 ಇಂಚ್ ಇರ್ಬೇಕಂತ ಕೊಟ್ಟದ್ದು ಪುಸ್ತಕದಲ್ಲಿ. ಅದನ್ನ ಈಗ ಅದನ್ನೇ ಪದ್ಧತಿ ಮಾಡಕ್ಕಂತ ಹೋದ್ರೆ ಇಲ್ಲಿ ಯಾರು ಮಾಡಂಗಿಲ್ಲ, ನನ್ನ ಮಾತು ಯಾರು ಕೇಳೋಕ್ಕಾಗಲ್ಲ. ಈಗ ಅದಕ್ಕೆ ಏನು ಮಾಡ್ಕೊಂತಿದ್ರು, ಇದು ದೊಡ್ಡ ಕೂರಿಗಿನ 18 ಇಂಚಿನ ಕೂರಿಗಿನ ತಗೊಂಡು ಕಾಳಿಂದ ಕಾಳಿಗೆ 6 ಇಂಚ್ ಹಾಕಬಾರ್ದು, 3 ಇಂಚ್ ಹಾಕ್ಬಿಡೋದು ಅಂದ್ರೆ ಸ್ವಲ್ಪ ಅಡುವಿನಾಗ ಹಾಕ್ಬಿಡೋದು. ಬೀಜ ಆಗಲು ಮಾಡೋದು, ಬಿತ್ತಿದ ಕರೆಕ್ಟ್ 15 ದಿವಸಕ್ಕನ ಎಡಿ ಹೊಡಿಬೇಕು. 15 ದಿವಸಕ್ಕೆ ಎಡಿ ಹೊಡೆಯೋದು, ಮತ್ತೆ 30 ದಿವಸ ಆದಾಗ ಮತ್ತೊಮ್ಮೆ ಎಡಿ ಹೊಡಿಬೇಕು. 45 ದಿವಸಕ್ಕೆ ಲಾಸ್ಟ್ ಎಡಿ ಹೊಡೆದು ಹೋದ ದಪ್ಪನಿಗೆ ಏರ್ಸಿ ಆಯ್ತು ನೀರು ಕೊಟ್ಕೊಂತ ಹೋಗೋದ. ಅಂದ್ರೆ ಎಡಿ ಹೊಡೆದಾಗೊಮ್ಮೆ ನೀರು ಕೊಡೋದ ಕೊಡೋದ ಹಂಗ ಆ ರೀತಿ ಮಾಡ್ಕೊಂತ ಹೋದ್ರೆ ಬೆಳೆ ಚಲೋ ಬರ್ತದ್ರಿ. ಆದ್ರೆ ಬೆಳೆ ಹಾಕೋದಕ್ಕಿಂತ ಮುಂಚೆ 15-25 ಬಂಡಿ ಕೊಟ್ಟಿಗೆ ಗೊಬ್ಬರ ಹಾಕಿದ್ರೆ ಬಹಳ ಚಲೋ. ನಮ್ಗೆ ಸ್ವಲ್ಪ ಅನುಕೂಲ ಆಗ್ಲಿಲ್ಲ ಅದು, ಹಿಂಗಾಗಿ ನಾವು ಸ್ವಲ್ಪ ಅದಕ್ಕೆ ಇಳುವರಿ ಕಡಿಮೆ ಬಂತು. ಆದ್ರೂ 1 ಕ್ವಿಂಟಲ್ ಹಾಕಿ 15 ಚೀಲ ಬೆಳೆದಾರ, ನಾವು 1/2 ಕ್ವಿಂಟಲ್ಗಿಂತ ಕಡಿಮೆ ಹಾಕಿ 15 ಚೀಲ ನಾ ಬೆಳೆದಿನಿ. ಅಂದ್ರೆ ಕೊಟ್ಟಿಗೆ ಗೊಬ್ಬರ ಈ ತರದೆಲ್ಲ ಜಾಸ್ತಿ ಹಾಕಿದ್ರೆ ಅದನ್ನ ಸಿಗ್ಲಿಲ್ಲ ನಮ್ಗೆ, ಬರೀ ಹಂಗ ಸುಮ್ನೆ ಬಿತ್ತಿದ್ರಿ ಬಿತ್ತಿದ್ದೆ ಸುಮ್ನೆ ಒಂದು 17 ಒಂದು ಹಾಕಿದ್ವಿ ಗೊಬ್ಬರ ಅಷ್ಟೇ, ಮತ್ತೇನು ಹಾಕಿಲ್ಲ. ಭೂಮಿಯಲ್ಲಿ ಫಲವತ್ತತೆ ಇದ್ದಿರಲಿಲ್ಲ, ಭೂಮಿ ಫಲವತ್ತತೆ ಕಡಿಮೆ ಇತ್ತು ರೀ ಆ ಕಡೆ, ಭೂಮಿ ಬೆಳಿಲಾರದ ಭೂಮಿ ಅದಂತ ಉಸುಗ್ನಿಲ್ಲ. ಅದ ಏನೋ ನಾವು ಶ್ರಮ ಪಟ್ಟದ್ ನೋಡಿ ಅದು ದೇವ್ರ ಫಲ ಕೊಟ್ಟು ಏನಾಯ್ತು, ಒಟ್ಟು ಬಹಳ ಸುಲಭ ಅಂತ ಬೆಳೆ ಎಲ್ಲರೂ ಬಹಳ ಆಶ್ಚರ್ಯ ಪಟ್ರಿ. ಈಗ ಮತ್ತೆ ಈ ತೊಗರಿ ನೀವು ಕೈಟ್ರಿ ಬಿಡಾಗಲ್ ಬಿಡ್ರಿ ಬೆಳಿತೀರಿ ಅಂತಿದ್ರು, ಈಗ ಅದು ಕೂಡ ನೀವು ನೋಡಿದ್ರಿ ಸ್ವಲ್ಪ ಬೇಸ್ ಕಾಣ್ತದೆ ಬೆಳಿ. 4 ಎಕರೆ ಹಾಕಿವಿ, ಮತ್ತೆ ಈಗ ಅವ್ರು ಅಷ್ಟು ಇಷ್ಟ ಅಂತಿರ್ತಾರೆ, 1 ಲಕ್ಷ ಆಗುತ್ತೆ, 1.5 ಲಕ್ಷ ಆಗುತ್ತೆ, 1,20,000 ಆಗುತ್ತಂತಾರೆ, ಏಟನಾಗ್ಲಿ ಒಟ್ಟು ನಮ್ಗೆ ಕಣ್ಣೆದುರಿಗೆ ಬೆಳಿ ಚಂದ ಬಂದ್ರೆ ಸಾಕು, ಅದು ಮುಂದೆ ಫಲ ಕೊಡೋದು ಬಿಡೋದು ದೇವ್ರ ಕಡೆಗೆ. ಕೃಷಿಗೆ ದನಕರುಗಳು ಬಹಳ ಮುಖ್ಯ. ಇದಾವ್ರಿ, ಬಹಳ ಜನ ಇದ್ದವ್ರಿ, 2 ಆಕಳ ಸಿಡ್ಡು ಬಡಿಸತ್ತು ಹೋದ್ರೆ ಸರ್, ಮತ್ತೆ 1 ಆಕಳ ನಮ್ಮ ನಾಯಿ ಕಿವಿಗೆ ಕಳ್ದ್ಬಿಡ್ತೀವಿ, ನಂದು ಬಂದು ಉಚ್ಚಿಡ ಸತ್ತ ಅದು, ಮತ್ತೆ 2-3 ಆಕಳ ನಾವು ಮಾರಿಬಿಟ್ಟಿವಿ ಕಾಯಿರ್ಲಿಂಗ್ ಆಗ್ಬಿಡ್ತೀವಿ, ಮತ್ತೆ ಬೇರೆ ಹತ್ತಿರ ಬಿಟ್ಟಿವ್ರಿ ಇನ್ನೊಂದು 3-4 ಆಕಳ ಅಲ್ಲಿ ಮನೆ ಸುತ್ತರ್ದವ ಅಲ್ಲಿ ಆಕಳದು. ನಮ್ಮ ಇವತ್ತು ನಮ್ಮ ಹತ್ರ ಒಂದು ಓರಿ ಒಂದು ಕರ ಬಿಟ್ಕೊಂಡಿದೆ. ಈಗ ದನಕರುಗಳ ಇದ್ರೆ ಕೊಟ್ಟಿಗೆ ಗೊಬ್ಬರವನ್ನ ಮಾಡ್ಕೋಬಹುದು. ಮಾಡ್ಬೋದು ರೀ, ಹ್ಞೂ ಬಹಳ ಚಲೋ. ಈಗ ನೀವು ಕೊಟ್ಟಿಗೆ ಗೊಬ್ಬರ ಸಿದ್ಧತೆ ಮಾಡ್ಕೊಳ್ತೀರಾ? ಕೊಟ್ಟಿಗೆ ಗೊಬ್ಬರ ಹಾಕ್ತೀವಿ, ಕೊಟ್ಟಿಗೆ ಗೊಬ್ಬರ ಹಾಕ್ತೀವಿ, ಮತ್ತೆ ಅದು ದನ ಸ್ವಲ್ಪ ಇರ್ತಾವಲ್ಲ ಇಡೀ ಅಷ್ಟು. ಈಗ ಅದ್ರಾಗ 50 ಎಕರೆದಾಗ ನನ್ನ ಭಾಗಕ್ಕೆ ಬಂದಿರೋದು 7 ಎಕರೆ ಅಂತ, 7 ಎಕರೆ ಬಂದಿದ್ವಿ. ಈಗ ನಾವೇನು ತೊಗರಿ ತೋರಿದ್ವಿ, ನಮ್ಮ ಅಣ್ಣನದು ಹೊಲ ಅದು, 20 ವರ್ಷದಿಂದ ಬೆಳಿ ಬಿತ್ತು, ಅದನ್ನ ಈ ವರ್ಷ ತಗೊಂಡಿರಿ ಕೈಯಾಕ. ನೀವು ಮಾಡ್ತಾಯಿದ್ರಿ ಈಗ? ನಾವು ಮಾಡ್ಕೊತೀವಿ. ಮೊದಲನೇ ಬೆಳಿನ ಇಷ್ಟು ಸುಲಭ ಬಂದತೆ, ಮುಂದಲ್ ಬೆಳಿ ಬೇಸಾಗುತ್ತಂತ ಎಲ್ಲರೂ ಹೇಳ್ತಾರೆ. ಮೊದಲಿಗೆ ತೊಗರಿನ ಯಾಕೆ ಆಯ್ಕೆ ಮಾಡ್ಕೊಂಡ್ರಿ? ಅದು ಕಸ ಬಹಳ ಬದು ಇದ್ದಂಗಿತ್ತಿರ್ವಲ್ಲ, ಇದು ಯಾರ ಕೈ ಸ್ವಚ್ಛ ಮಾಡೋದು ಆಗೋದಿಲ್ಲ ಅಂತ ಎಲ್ಲರೂ ಅಂತಿದ್ರು. ಅದು ಹೆಂಗಾಗೋದಿಲ್ಲ, ನಾ ಮಾಡ್ತೀನಿ ತಿಂಕಿರ ಅಂತ ಹೇಳಿ ಬಲರಾಮ ಟ್ರ್ಯಾಕ್ಟರ್ ಬಂದಾಗ, ಈಗ ಟ್ರ್ಯಾಕ್ಟರ್ಲಿಂದ ಬಲರಾಮ ಅಂತ ಅದನ್ನು ಹೊಡಿಸಿ, ಮತ್ತೆ 2 ಸಲ ಅದನ್ನ ಹೊಡಿಸಿ, ಮತ್ತೆ 1 ಸಲ ಕುಂಟಿ ಹೊಡಿಸಿ ಸ್ವಚ್ಛ ಮಾಡಿ ತೊಗರಿ ಹಾಕಿನ್ರಿ. ಹಾಕಿದ್ಮೇಲೆ ಅವಾಗ ಮತ್ತೆ ಹಂಗ ಕುಂಟಿ ಎಡಿ ಹೊಡ್ಕೊಂತ ಹೊಡ್ಕೊಂತ ಹೊಡ್ಕೊಂತ ಹೋಗಿ ಹತ್ತಿ ಹಿಡಿಯಿವಿ ರೀ, ಅದಕ್ಕೆ 32,000 ರೂಪಾಯಿ ಖರ್ಚಾಗೈತ್ರಿ 4 ಎಕರೆಕ್ಕೆ. ಹ್ಞೂ ರೀ, ಹಂಗಾಗಿ ಕಂಟ್ರೋಲ್ ಮಾಡ್ತೀರಿ. ಈಗ ಈ ವರ್ಷ ನಮ್ಗೆ ಲಾಭ ಭಾಳ ಬರೋದಿಲ್ಲ, ಮುಂದಿನ ಬೆಳಿಗ್ಗೆ ಲಾಭ ಬರ್ತೀರಿ. ಈಗ ನಿಮ್ಮ ಇವತ್ತಿಗೂ ಸಹಿತ ನಿಮ್ಮ ಗ್ರಾಮದಲ್ಲಿ ನಿಮ್ಮನ್ನ ರಾಜರು ಧಣಿಯರು ಅಂತ ಹೇಳ್ತಾರೆ. ಹೌದೌದ್ರಿ. ಈಗ ನೀವು ಕೈ ಮುಟ್ಟಿ ಕೆಲಸ ಮಾಡೋದು, ಕೃಷಿಯಲ್ಲಿ ಮಾಡ್ತಾ ಕೆಲಸ ಮಾಡ್ತಾ ಇರುವಂತ ಸಂದರ್ಭದಲ್ಲಿ ಜನಗಳ ಪ್ರತಿಕ್ರಿಯೆ ಹೇಗಿದೆ? ಅಂತಾರ್ರಿ ಮತ್ತೆ ಜನ, ಏನ್ರಿ ನೀವು ರಾಜರು ಗುರುಗಳು ಇಂಥ ಬಗ್ಗೆ ಮಾಡಬಾರ್ದ್ರಿ ಅಂತ ಅಂತಾರ. ಅಂದ್ರೆ ಕೆಲವು ಜನ ಅದ್ರಾಗ ಕೆಲವು ಜನ ಏನಂತಾರ, ಏ ಅಪ್ಪವ್ರು ಭಾರಿ ಬೆಸ್ಟ್ ಕೆಲಸ ಮಾಡ್ತಾರ ಬಿಡು, ಯಾರು ಮಾಡ್ತದ ನಿಂಗ, ನಿಮ್ಗೆ ಕೃಷಿಯೊಳಗೆ ಇಷ್ಟು ಕೆಲಸ ಮಾಡ್ಬೇಕಾದ್ರೆ ಸಾಮಾನ್ಯ ಇಲ್ಲದು, ಎಷ್ಟು ಹೊಲದ ಮೇಲೆ ಎಷ್ಟು ಜುಗ ಅದಾರ ಇವರು, ಎಷ್ಟು ಪ್ರೀತಿ ಅದಾರ ಅಂತಂತ ಭಾಳ ಖುಷಿ ಪಡ್ತಾರ್ರಿ. ಆಮೇಲೆ ನಾವು ಬೆಳೆದದ್ದು ನೋಡಿ ಭಾಳ ಸಂತೋಷ ಪಡ್ತಾರೆ, ನಮ್ಮಂಥ ಒಕ್ಕರಿಗರಿ ಏನು ಮಾಡ್ಬೇಕ್ರಿ ನಿಮ್ಮ ಮುಂದೆ ಅಷ್ಟು ಚಲೋ ಬೆಳಿತಿರಲ್ಲ ನೀವು ಅಂತಂತಾರ. ಅದ ಒಂದು ಮನುಷ್ಯಗೆ ಸಂತೋಷ, ಮನುಷ್ಯನ ಸಂತೋಷಕ್ಕಿಂತ ಹೆಚ್ಚಿನ ಸಂತೋಷ ಇಲ್ಲ. ನಂಗೆ ರೊಕ್ಕಕ್ಕೆ ಹಣಕ್ಕೆ ಯಾವ್ದಕ್ಕೆ ನಾ ಆಚೆ ಪಡೋದು ಇಲ್ಲ. ಶಾಸ್ತ್ರ ಹೇಳಿದ್ರು ನಾನು ಬಾಯಿ ತರದ ಕೇಳಂಗಿಲ್ಲ, ಯಾವ್ದಕ್ಕೂ ಕೇಳಂಗಿಲ್ಲ. ನವಗ್ರಹ ಪೂಜೆ ಮಾಡಕ್ ಹೋದ್ರೆ ನೀವ ತೊಗೊಂಬರಿ ಸಾಮಾನಕ್ಕೆ ಬರ್ಕೊಡ್ತೀನಿ, ಇಲ್ಲ ನೀವ ತೊಗೊಂಬರಿ ಅಂದ್ರೆ ಅದಕ್ಕೆ 3.5 ಸಾವಿರ ಬರ್ತದೆ ಸಾಮಾನದ ಖರ್ಚು. ನೀವು ತೊಗೊಂಬರಂಗ ನೀವು ತೊಗೊಂಬರ್ರಿ, ನಾ ತೊಗೊಂಬ ತೊಂಬರ್ತೇನೆ ಅಂತ ಪೂಜೆ ಮಾಡ್ಕೊಂಡು ಬರ್ತೀರಿ ಅಷ್ಟೇ. ಓಪನಿಂಗ್ ನೀವು ರಾಜಮನೆತನದವರು, ಈ ಶಾಸ್ತ್ರ ಪೂಜೆ ಇಂಥವುಗಳು ಯಾವಾಗ್ಲಿಂದ ಶುರುವಾಯ್ತು, ಹೇಗೆ ಶುರುವಾಯ್ತು? ನಮ್ದು 2002 ಶುರುವಾಗಿದೆ. 2002 ನಾವು ದಾಸೋಗನ ಸ್ಟಾರ್ಟ್ ಮಾಡಿದ್ದು ಅವಾಗ. ಅವಾಗ ಅದು ಅದು ಏನಪ್ಪ, ಒಂದು ನಮ್ಮ ಹುಡುಗಗ ಆರಾಮಿಲ್ಲದಂಗಾಗಿತ್ತು, ಒಬ್ಬರ್ತಲ್ಲಿ ಯಂತ್ರ ಬರ್ಸಕ್ಕಂತ ಕೇಳ್ಕೊಯಿದ್ವಿ. ಎಂದ ಜ್ವರ ಬಂದವ ಸ್ವಲ್ಪ ನೋಡಿ ಕೇಳಿ ಕಳಿಸ್ಬಿಟ್ರಿ ಜನರ, ನಾ ಯಂತ್ರ ಕಳಿಸ್ತೀನಿ ಅಂತಂದ್ರೆ ಆಯ್ತು ಅಂತಂದು ಬಂದು ಪಂಚಾಂಗ ಕಳಿಸಿದ್ವಿ. ಪಂಚಾಂಗ ತೆಗೆದು ನೋಡಿದ್ರೆ ಅವತ್ತು ಅದು ಪಿಶಾಚಿ ಕಾಟ ಅಂತ ಬಂತು ಪಂಚಾಂಗದಾಗ, ನಾನು ತಲಿತ್ತು ಪಂಚಾಂಗ ಒಬ್ರು ಕೊಟ್ಟಿದ್ರೆ ಪಂಚಾಂಗ ನೋಡ್ಕೊಂಡೆ. ಓ ಹಿಂಗಾದಂಗೆ ಮತ್ತೆ ಹೋಗಿ ಹನುಮಂತ ದೇವ್ರ ಮಂತ್ರ ಬರ್ತಿತ್ತು ನನಗೆ, ತಲೆ ಸ್ನಾನ ಮಾಡಿ ದೇವಿ ಮುಂದೆ ನಿಂತು ಹನುಮಂತ ದೇವ್ರ ಮಂತ್ರ ಹೇಳಿ ಹೋಗಿ ಹುಡುಗನ ತೆರೆ ಮೇಲೆ ಕೈ ಇಟ್ಟು ಮಂತ್ರ ಅಂದ್ಬಿಡೋಣ ಅಂತ ಒಂದು 50 ಸಲ ಅಂದೆ. ಹುಡುಗನ ಮೈ ತಣ್ಣಗಾಗಿ ಆರಾಮಾಗಿಬಿಟ್ಟು ಆರಾಮಾಗಿದ್ಬಿಡಪ್ಪ ಅಂತಂದ್ಬಿಟ್ಟು ಅವತ್ತಿದ್ದು ಇಷ್ಟ ಇದ್ದಂಗೆ ಅದು ಅಂತೇಳಿ ಅವಾಗ ಕಲ್ಕೊಂಡ್ಬಿಟ್ಟಿನಿ ರೀ ನಾನು. ನನಗೇನು ಯಾರು ಬಂದು ಕುಂತು ಕಲಿಸಿಲ್ಲ, ಏನು ಮಾಡಿಲ್ಲ, ಇದು ಸಂಖ್ಯೆ ತನ್ನ ಸ್ಥಾನ ಹಂಗೆ ಬಂದದ್ದು ರೀ. ವಿದ್ಯೆ ಪುಸ್ತಕಗಳು ಸಿಕ್ಕು, ಬುಕ್ಕುಗಳು, ಆ ಬುಕ್ಕನ್ನು ನೋಡ್ಕೊಂತ ನೋಡ್ಕೊಂತ ಹಂಗೆ ಯಂತ್ರ ಹಾಕ್ಯಂತ ಇದು ಮಾಡ್ಕೊಂತ ಹೋದ್ರೆ ಅದ ದೊಡ್ಡ ಇದಾಗಿ ಈಗ ಭಾಳ 200 ಕಿಲೋಮೀಟರ್ 300 ಕಿಲೋಮೀಟರ್ ಇದ್ದು ಬರ್ತಾರೆ. ಎಲ್ಲಿದ್ದು ಆಧುನಿಕ ಇದ್ದು ಬರ್ತಾರೆ, ಶಿರಗುಪ್ಪದ ಬರ್ತಾರೆ, ಭಾಳ ದೂರದ್ದು ಬರ್ತಾರೆ. ಈಗ ರಾಜ ನವೀನ್ ಚಂದ್ರ ನಾಯ್ಕ ಅವರಿಗೆ ಸಂಗೀತದ ಹವ್ಯಾಸ ಬಹಳ ಇದೆ ಅಂತ ಕೇಳ್ತಿದ್ದೆ. ಸಣ್ಣ ಹುಡುಗಿದ್ದಾಗಲಿದ್ದು ಹವ್ಯಾಸದ ಬಗ್ಗೆ ರೀ, ರೇಡಿಯೋ ಕೇಳ್ತಿದ್ದೀನಿ ರೀ. ಒಂದ್ಸಲ ನಮ್ಮ ಹೆಣ್ಣು ತಾತ ರೀ, ಅವರು ಹೈದರಾಬಾದ್ನಾಗ ಆಕಾಶವಾಣಿ ಕಲಾವಿದರು, ಪೂರ್ತಿ 30 ಮುದುಕರಾಗಿದ್ರು, ಸುಮ್ಮನೆ ರೇಡಿಯೋ ಹಚ್ಚಿದಾಗ ಹಿಂಗೆ ಕೇಳ್ತಾರೆ, ಗುಂದ್ ಮಾಡ್ತಾರೆ. ಒಂದ್ಸಲ ನಾನು ಮನೆಯಾಗ ಆಡ್ಕೊಂತ ಸುಮ್ಮನೆ ಕುಂತಿದ್ದೆ, ಒಂದ್ರ ಕಾಲಕ್ಕೆ ಹಿಂಗೆ ತಿರುಗಾಡ್ಕೊಂತ ಒಂದು ಬಾಲಸುಬ್ರಹ್ಮಣ್ಯಮ್ ಹಾಡಿದ್ದು ಒಂದು ಹಾಡು ಬಂತು ರೀ. ಅದು ಹೇಳೇನ್ರಿ, ಅದನ್ನ ಅದು ರಾಧಿಕೆ ನಿನ್ನ ಸರಸ ಇದೇನೆ ಅಂತ ಈ ಹಾಡು ಹಾಡಿದೆ. ವಾ ಏನು ಚಂದ ಆಡ್ಬಿಟ್ಟಪ್ಪ ನನಗೆ ನಾ ಹಾಡು ಇನ್ನೇ ಮಾಡು ಅಂತ ಹೇಳ್ತೀನಿ ರೀ. ಅದೇ ಒಂದು ಸ್ಫೂರ್ತಿ ಇಲ್ಲದೆ ನಾನು ಹಂಗೆ ಒಂದು ರೇಡಿಯೋ ಕೇಳೋದು ಹಾಡೋದು ಇದು ಮಾಡ್ಕೊಂತ ಹೋಗ್ತಿದ್ದೆ. ಆಮೇಲೆ ನಮ್ಮೂರಾಗ ಒಂದು ಜಯ ವಿಜಯ ಅಂತ ಒಂದು ನಾಟಕ ಕಲ್ತಿದ್ರು, ಅದಕ್ಕೊಬ್ಬ ನಾಟಕ ಮಾಡ್ರಮ ಇದ್ರ ನನ್ನ ಧ್ವನಿ ಕೇಳಿ ಭಾಳ ಖುಷಿ ಪಟ್ಟತ. ಆಯ್ತು ಗುರುವಾರಕ್ಕೊಮ್ಮೆ ನಮ್ಮ ಮನೆಯಾಗ ರಾಘವೇಂದ್ರ ಸ್ವಾಮಿ ಭಜನೆ ಮಾಡ್ತಿದ್ವಿ. ಆ ತಂದ ಹಾರ್ಮೋನಿಯಂ ತೊಗೊಂಡು ಕುಂತ್ಕೊಂಡು ಭಜನೆ ಮಾಡಿಸಿ ನನ್ನ ಕೈಯಲ್ಲಿ ಪದ ಆಡಿಸ್ತಿದ್ದೆ ಎಲ್ಲ. ಭಾರಿ ಇದಾಯ್ತು. ಆ ಅತ್ತೊಂದಿಷ್ಟು ಪ್ರೋತ್ಸಾಹ ಕೊಟ್ಟಿದ್ದೆ ಮಾಸ್ಟರ್ ಹಿರೇಬೊಮ್ಮನಾಳರವರು. ಹಿಂಗಾಗಿ ನನಗೆ ಅದ್ರ ಮೇಲೆ ಇದಾಗಿ ಹೆಚ್ಚಾಗಿ ಇದಾಗ್ಬಿಡ್ತು. ನಮ್ಮಣ್ಣ ಕೂಡ ಹಾಡ್ತಾನೆ, ಆದ್ರೆ ಅದಕ್ಕೆ ಸಂಗೀತ ತಾಳ ಲಯ ಗೊತ್ತಿಲ್ಲ. ಆತ ಸೈಕಲ್ ಆಡ್ದಂಗೆ ಆಡ್ಬೇಕಂದ್ರೆ ಸೈಕಲ್ ಆಡ್ದಂಗೆ ಆಡ್ತಾನೆ, ಮೊಹಮ್ಮದ್ ರಫಿ ಅಂದ್ರೆ ಮೊಹಮ್ಮದ್ ರಫಿ ಭಾರಿ ಆಡ್ತಾನೆ ರೀ. ಆದರೆ ಆತಗೆ ಇದು ಗೊತ್ತಿಲ್ಲ. ಆತನ ಸ್ವಲ್ಪ ಭಾಳ ನನಗೆ ಅನುಕೂಲ ಆಗಿಬಿಟ್ಟ. ನಮ್ಮಣ್ಣವ್ರು ಹಿಂದಿ ಹಾಡುಗಳನ್ನೆಲ್ಲ ಟ್ರಾನ್ಸ್ಲೇಷನ್ ಮಾಡ್ತಿದ್ರು. ನಿಮಗೆ ಸಂಗೀತದ ಅಭಿರುಚಿಗೆ ರೇಡಿಯೋನೇ ಪ್ರೇರಣೆ? ರೇಡಿಯೋ ಟೇಪ್ ರೆಕಾರ್ಡ್ ಪ್ರೇರಣೆ, ಮತ್ತೆ ಬೇರೆ ನನಗೆ ಎಲ್ಲಿ ಕಲ್ತಲ್ಲ. ತಬಲ ಒಂದು ಬರ್ತ ಭಜನೆ ಮಾಡೋ ಕಾಲಕ್ಕೆ ತಬಲ ಬರ್ಸ್ ಬಿಟ್ಟೋಗಿದ್ದ. ಓ ದುನಿಯಾ ಕೇ ರಖವಾಲೆ ಸುನ್ ದರ್ದ ಭರೇ ಮೇರೇ ನಾಲೇ, ಸುನ್ ದರ್ದ ಭರೇ ಮೇರೇ ನಾಲೇ, ಆಸೆ ನಿರಾಶದಾಯೇ ನೈಯಾ ಸಂಗ ತೂಫಾನ್ ಬನಾಯಾ ನಕಲಿಯಾ ಹರಿದಾಯೇ ಕಲೀಲಕ್ಕೆ. ನಮ್ಮ ಮನೇಲಿ ನಮ್ಗೆ ಗುರುಸ್ಥಾನ ರಾಜರು ಎಂಬುದೊಂದು ದೊಡ್ಡ ವಸ್ತುಕ್ಕೆ ಒಂದು ಅಡ್ಡಿ ಬಂದು ನಮ್ಮ ಪ್ರೋತ್ಸಾಹ ಕೊಡಲ್ಲ ಯಾರು. ಹಿಂಗಾಗಿ ನಾವು ಹಿಂದಕ್ಕೆ ಬಿಟ್ಟಿದ್ದೀವಿ. ಹಾಗೆ ನೀವು ಸಿನಿಮಾದ ಸಂಸಾರದ ಜೋಲಿಯ ಹಿಡಿಯುವುದಕ್ಕೆ ತವರನ್ನು ತೊರೆದು ನೋಡು ನೆನೆವುದು ತೂಗುವ ವೈಯಾಲೆ, ಇವನೇ ನಿನ್ನ ಯಜಮಾನ. ನಿಮಗೆ ಅಂದ್ರೆ ವೇದಿಕೆಗಳು ಬಳಕೆ ಮಾಡ್ಕೊಳ್ಳಿ? ಬಳಕೆ ವೇದಿಕೆ ಮೇಲೆ ಹೋಗಿದ್ದೀನಿ ರೀ. ಹಾಗೆ ಯುವಜನ ಮೇಳದಾಗ ಹೋಗ್ತಿದ್ದೀನಿ ರೀ ಹಳ್ಳಕ್ಕ. ಹಾಗೆ ಯುವಜನ ಮೇಳದಾಗ ಹೋಗ್ತಿದ್ವಿ. ಆಮೇಲೆ ಇವ ಒಂದ್ಸಲ ಗಣೇಶನ್ ಕೂಡಿಸಿದಾಗ ಕರೆಕ್ಟ್ ಬರ್ತಿದ್ರು. ಅಂದ್ರೆ ಹವ್ಯಾಸ ಕಲಾವಿದ ನಾವು, ಅವ್ರಿಗೆ ಹಾಡಿ ಅವ್ರಿಗೆ ಅವ್ರಿಗೆ ಏನೋ ಸ್ವಲ್ಪ ಖುಷಿ ಕೊಟ್ಟು ಬಂದ್ಬಿಡ್ತಿದ್ವಿ. ನೀವು ಖುಷಿ ಪಡೋದು? ನವಲಿಗೆ ಹೋಗಿವಿ, ಆದಾಪುರ ಹೋಗಿವಿ, ಅಡ್ಡಡ್ಡಿ ಹೋಗಿವಿ ರೀ ಭಾಳ ಸಲ. ಅವಾಗ ಒಂದ್ಸಲ ಏನಾಯ್ತು ಅಂದ್ರ, ಆ ಫಂಕ್ಷನ್ಗೆ ಹೋದಾಗ ಒಂದು ಎರಡು ಹುಡುಗರು ಇನ್ನ ಫಂಕ್ಷನ್ ಸ್ಟಾರ್ಟ್ ಆಗೋದಕ್ಕಿಂತ ಮುಂಚೆನ ಬಿಟ್ಟು ಫಂಟೆಲ್ಲು ನನ್ನ ಹಳ್ಳಿ ಅಂತ ಒಂಬವ್ ಅಂತಿದ್ದ. ನಾ ಮರಿತಿಲ್ಲ ನಿನ್ನ ಹಳ್ಳಿ ಅಂತ ಆಡ್ತಿದ್ರು. ಆ ಪದ ನೋಡಿದೆ, ನಾವು ಗುರುಗಳಾಗ್ತೀವಿ. ಇದು ಅಕ್ಕರಿ ಕೀಪಲ್ಯ ಹಳ್ಳದ ದಂಡ್ಯಾಗ ಹಂಗ ಸ್ವಲ್ಪ ಬೇಸರಲ್ಲ, ಇದು ಸ್ವಂತ ನಾನು ಯಾಕೆ ಬರಿಬಾರ್ದು ಅಂತ ಅಲ್ಲೇ ಕುಂತಲೇ ಬರೆದಿದ್ದೀನಿ ರೀ. ಅದನ್ನು ಬರೆದು ಹಿಂದಿ ಪದ ದಾಟಿ, ಅದು ಈಗ 60-80 ವರ್ಷದಿಂದ ಪದ ಅದು. ಇದನ್ನು ಯಕ್ಷಂದನ್ ಪದ ಕೊಡಿ, ಹೆಂಗೆ ಆಗ್ಬಿಟ್ರೆ ಅಲ್ಲಿ ಒಂದು ಸಮಾಧಾನ ಆಗಲ್ಲ, ನಾನು ಮಾಡಂತೇಳಿ ಅಂತ ಮಾಡಿದ್ದೀನಿ ರೀ. ಆದರೆ ನಂದು ಸ್ವಭಾವ ಏನಪ್ಪ ಅಂದ್ರೆ ಎಲ್ಲ ಫಂಕ್ಷನ್ ಮುಗಿಯ ಕಾಲಕ್ಕೆ ಕೊನೆಗೆ ನಾನು ಕೊಡ್ರಿ ಅಂತ ಹೇಳ್ತಿದ್ದೆ. ನಾನು ಸರ್ತಿಗೊಮ್ಮೆ ಅವ್ರದ್ದೆಲ್ಲರೂ ಆಡೋದು ಮುಗಿದ ಮೇಲೇ ನಾನು ತೊಗೊಂಡು ಒಂದು ಪದ ಅಥವಾ ಎರಡು ಆಡಿ ಮುಗಿಸ್ಬಿಡ್ತಿದ್ದೆ. ಹಿಂಗಾಗಿ ಅಲ್ಲಿ ಹೋಗಿ ಏನು ಮಾಡಿದೆ, ಒಂದು ಫಂಕ್ಷನ್ಯಾಗ ಎಲ್ಲರೂ ಹಾಡುಗಳೇ ನೀವೊಂದು ಹಾಡ್ರಿ ಅಂತಂದ್ರು. ಇದನ್ನು ಹಾಡೋಣ ಅಂತಂದು ಓಡಿ ಬಂದನು ಬಾಲಕೃಷ್ಣನು ನಗುತ ನಿಂತನು, ತಪ್ಪು ಹೆಜ್ಜೆಯ ಹಾಕಿ ಬಂದನು ಬಾಲಕೃಷ್ಣ ಬೆಣ್ಣೆಯ ಮುದ್ದೆ ತಂದನು, ಬೆಣ್ಣೆ ಕದಿಯುವ ಆಸೆ ಅವನಿಗೆ, ಬೆಣ್ಣೆ ಕದಿಯುವ ಆಸೆ ಅವನಿಗೆ, ಅದುವೇ ಸಂತೋಷ ಅವನ ತಾಯಿಗೆ, ಅದುವೇ ಸಂತೋಷ ಅವನ ತಾಯಿಗೆ, ತಪ್ಪು ಹೆಜ್ಜೆಯ ಹಾಕಿ ಬಂದನು ಅಂತ ಬಾಯಲ್ಲಿ ನಾವು ಸನೇ ಹೋಗ್ತಿದ್ದೀನಿ ರೀ ಅವಾಗ. ಈಗ ಬರದಲ್ಲೀಗ ಆಮೇಲೆ ಬರಬರನೆ ಬಂದ ಬಹುದೂರದಿಂದ ಜಗಕ್ಕೆ ಹರುಷವ ತಂದ, ಅಷ್ಟ ಮಹಿಮ ತನ್ನ ಮಹಿಮೆಯ ತೋರಿ ಕಷ್ಟ ಬರದು ಮುಂದೆ ಎಂದ, ಅವನ ನೆನೆಯುತ್ತ ಕಾಲ ಕಳೆಯೋಣ ನೋವು ಬರದಂತೆ ಬರವ ಬೇಡೋಣ, ತಪ್ಪು ಹೆಜ್ಜೆಯ ಹಾಕಿ ಬಂದನು. ನಿಮಗೆ ಅಂದರೆ ಯಾವ ಹಾಡನ್ನು ಕೇಳ್ತೀರಿ ಅದೇ ಟ್ಯೂನಲ್ಲೇ ನೀವೊಂದು ನಿಮ್ದಾಗಿರ್ತಕ್ಕಂಥ ಹಾಡನ್ನು ಕಟ್ಟೋದು ಒಂದು ಕಲೆಯನ್ನ ಬೆಳೆಸ್ಕೊಂಡ್ಬಿಟ್ಟಿದ್ರಿ? ಹೀಗೆ ಎಷ್ಟು ಹಾಡುಗಳನ್ನ? ಅವು ಸುಮಾರು ಒಂದು 4-5 ಹಾಡುಗಳದಾವ್ರಿ. ಹೀಗೆ ನೀವು ಹಾಡುವ ಹವ್ಯಾಸವನ್ನು ಇಟ್ಕೊಂಡಿದ್ದೀರಿ, ಮತ್ತೆ ಹಾಡು ಕಟ್ಟುವ ಹವ್ಯಾಸವನ್ನು ಇಟ್ಕೊಂಡಿದ್ದೀರಿ, ನಾಟಕಗಳನ್ನ ಆಡಿಸ್ತಾ ಇದ್ದೀರಿ ಅಂತ ಕೇಳಿದ್ದೆ, ನಾಟಕಗಳನ್ನ ಬರ್ದಿ ನಾಟಕ ಬರ್ದಿದ್ದಾರೆ ಅಂತ ಕೇಳಿದ್ವಿ, ಏನೇನ್ ಮಾಡಿದ್ರಿ? ಒಂದು ಉಷಮಂಗಳ ಅಂತ ನಾನು ನಾಟಕ ಬರೆದಿದ್ದೆ, ಅದನ್ನ ಪಬ್ಲಿಕ್ ಮಾಡ್ಲಿಲ್ರಿ. ಆಮೇಲೆ ಆ ನಾಟಕಗಳನ್ನ ಹಾಡ್ಸೀನಿ. ಆ ನಾಟಕ ಆಡಿಸ್ಬೇಕಾದ್ರೆ ಒಂದು ವಿಚಿತ್ರ, ನಮ್ಮ ಮನೆಯಲ್ಲಿ ನಾಟಕ ಅಂದ್ರೆ ಸೇರ್ತದಿಲ್ಲ, ನಮ್ಮ ತಂದೆ ತಾಯಿ ನಾಟಕ ಅಂದ್ರೆ ಭಾಳ ಆಸೆ ಪಟ್ಕೊಂತಿದ್ರು ಅವ್ರು. ಏನ್ ಮಾಡ್ಕೊಂತ ನನಗೆ ನಾಟಕದ ಹುಚ್ಚು ಭಾಳ. ಅವ್ರಿಗೆ ತಿಂಗಳಾನುಗಟ್ಟಲೆ ಕಲಿಸ್ತಿದ್ದೆ ನಾಟಕ, ತಿಂಗಳ ಎರಡು ತಿಂಗಳ ನಾಟಕ ಕಲಿಸ್ತಿದ್ದೆ. ನಾಟಕ ಸ್ಟಾರ್ಟಿಂಗ್ನಾಗ ನನ್ನ ಮ್ಯಾಳಿ ಮೇಲೆ ಮಲ್ಕೊಂತಿದ್ದೆ, ಅವ್ರು ಹಾಡೋದು ನಾನು ಕೇಳ್ತಿದ್ದೆ. ಅಲ್ಲಿಗೆ ಹೋದ್ರೆ ಬೈತಿದ್ರು ಮನೆಗೆ, ಏನೋ ಹಿನ್ನೆಲೆ ಗಾಯನ ನಂದು ಕೊಟ್ಟಿರ್ತಿದ್ರು ಒಮ್ಮೆ, ಏನ್ ಮಾಡ್ಬೇಕು ಅಂತೇಳಿ ನಮ್ಮ ತಂದೆಯವ್ರು ಹೊರಗೆ ಮಾತಾಡ್ಕೊಂತ ಮಂದಿ ಜೊತೆ ಕುಂತಾಗ ಪ್ಯಾಂಟ್ ಹಾಕ್ತಿದ್ದೆ ನಾನು. ಆಮೇಲೆ ಲುಂಗಿ ಉಟ್ಕೊಂಡು ಮೆಲ್ಲಕ್ಕೆ ವಸ್ತ್ರ ದಾಟಿ ಹೋಗಿ ಅಕ್ಕಡೆ ಕಿಟಕಿಯಾಗಿ ಲುಂಗಿ ಬಿಚ್ಚಿಟ್ಟು ಹಂಗಾಗ ಹೋಗ್ತಿದ್ವಿ. ಅವಾಗ ಹೋಗಿ ಹಿನ್ನೆಲೆ ಆಡ್ತೀವಿ, ಹಾಡಿದ್ಮೇಲೆ ಅಕ್ಕಡೆ ಹೋಗ್ಬಿಟ್ಟು ನೋಡ್ಬೇಕು ಅಂತ ಬೈತಿದ್ರು ಮನೆಗೆ, ಹಿಂಗಾಗ್ತದ್ರಿ ಅವಾಗ. ಅವಾಗ ಆ ರೀತಿ ಏನೇನು ಓದಿದ್ರಿ? ನಂದು ವಿದ್ಯೆ ಭಾಳ ಇದಾಯ್ತು ರೀ, ಸ್ವಲ್ಪ ನಂದು ಎಸ್ ಎಲ್ ಸಿ ಓದಕ್ಕೆ ಕಲ್ತ್ರಿ. ನೈನ್ತ್ ಪಾಸ್ ಆದ್ಮೇಲೆ ನನಗೆ ಈಜಾಡೋದ್ರ ಅಂದ್ರೆ ಭಾಳ ಖುಷಿ ಇದ್ದೆ. ಹಿಂಗಾಗಿ ತಂಪು ಜಾಸ್ತಿ ಆಗಿ ಮುಂಜಾನೆ 8 ಗಂಟೆಗೆ ಹೋಗಿ ಮಧ್ಯಾಹ್ನ 2 ಗಂಟೆ ತನಕ ಈಜಾಡ್ಬಿಡ್ತಿದ್ವಿ. ತಂಪಾಗಿ ಮುಡಿಸಾಟ ಆಡೋದು ನೀರಿನಾಗ ಇಂಥವ್ ಮಾಡ್ತಿದ್ರು. ತಂಪಾಗಿ ಜಡ್ಡು ಬಂದು ಮಕ್ಕಂಬಿಟ್ಟೆ. ಹಿಂಗಾಗಿ ಎಸ್ ಎಲ್ ಸಿ ಫೇಲ್ ಆಗಿಬಿಟ್ಟೆ ನಾನು. ಫೇಲ್ ಆದ್ಮೇಲೆ ಮತ್ತೆ ಒಳ್ಳೆ ಸಪ್ಲಿಮೆಂಟ್ರಿ ಕಟ್ಟಿ ಮತ್ತೆ ತಕ್ಕಂಡೆ ಪಾಸ್ ಆದೆ. ಅವಾಗ ಅದ್ರ ಕಡೆಗೆ ಮನಸ್ಸು ಹೋಗ್ಬಿಡ್ತೀವಿ. ರೇಡಿಯೋ ರಿಪೇರಿ ಕಲ್ತ್ರೆ ಭಾಳ ಚಲೋ ಆಗ್ತದೆ ನೋಡು, ಅಮರ್ ಇನ್ವೆಸ್ಟ್ಮೆಂಟ್ನಾಗ ಕಲಿಸ್ತಾರ ಅಲ್ಲಿಗೆ ಅಂತಂದ. ಹೌದಾ ಅನ್ಕೃಷ್ಣ, ನಮ್ಮ ತಂದೆ ತಾಯಿ ಕೇಳಿದೆ ಈಗ ಮಳೆಗಾಲದ ಬೇಡ ಬ್ಯಾಸಿಗೆ ಬರಲಿ ಅಂತ ಹೇಳಿದ್ರು. ಬ್ಯಾಸಿಗೆ ಬಂದ್ಮೇಲೆ ಬಿಸಿಲು ಭಾಳ ಇರ್ತಪ್ಪ ಬೇಡ ಅಂದ್ರು, ಚಳಿ ಬರಲಿ ಅಂದ್ರು. ಚಳಿ ಹಿಂಗೆ ಒಂದೊಂದು ಹೊದ್ಗಡೆ ಕಾರ್ಗಳು ಚೇಂಜ್ ಮಾಡ್ಕೊಂತ ಮುಂದಕ್ಕೆ ಹಾಕ್ಕಂತವ್ರು. ಅವ್ರ ಮಾತು ಕೇಳ್ಬಾರ್ದಂತ ಹೋಗಿ ನಾನು ಸ್ವಂತ ಇಲ್ಲ, ಮತ್ತೆ ಬೇರೆ ಕಡೆ ನೋಡ್ಕೊಂಡು ಅಲ್ಲಿ ಹಂಗೆ ಮಾಡಿ ಅವ್ರು ರೆಡಿ ರಿಪೇರಿ ಮಾಡೋರು ಅವ್ರ ಸುಮ್ಕೆ ಅವ್ರು ಮಾಡೋದು ನೋಡ್ಕೊಂಡು ನೋಡ್ಕೊಂತ ಕುಂತು ಕುಂತು ಹಂಗೆ ಕಲ್ಕೊಂಡು ಅದನ್ನ ಒಂದು ಇದು ಮಾಡಿದ್ದೀನಿ. ಇಲ್ಲಿ ಯಾರು ಕಲ್ಸೋದಿಲ್ಲ, ಭಾಳ ಇದಕ್ಕೆ ಲಕ್ಷ್ಯ ಕೊಟ್ಟು ಅವ್ರು ಮಾಡೋತ್ನಾಗ ನೋಡ್ಕೊಂಡು ನೋಡ್ಕೊಂಡು ನಾನು ಕಲಿಸ್ತಿದ್ದೆ. ಒಂದ್ಸರಿ ಏನಾಗಿತ್ತು, ಒಂದು ಬುಷ್ ರೇಡಿಯೋದ್ದು ಇದು IFT ಹೋಗಿತ್ತು, IFT ಹೋಗಿತ್ತು. ಎಕ್ಕರ್ಲಾಡಿ ನೋಡಿ ಬ್ಯಾಸ ಹೊತ್ತು ಬಿಟ್ಟೋಗಿದ್ರು ಅವರು. ಬಿಟ್ಟು ಹೊತ್ತಿನಾಗ ಅವಾಗ ಪಟ್ ನಾನು ಏನು ಮಾಡಿದೆ, ಒಂದು IFTಗಳದ್ದು ಒಳಗೆ PF ಇರ್ತದೆ ಅದನ್ನು ಕಟ್ ಮಾಡಿ ತೊಗೊಂಡಾಗ ಅದನ್ನು ಕುಂದ್ರಿಸಿ ನೋಡೋಣ ತಡೆ ಅವ್ರು ಬರ್ತೀವಿ ಹಾಕ್ಬಿಡ್ಕಂತ ನೋಡಿದೆ. ಆಮೇಲೆ ಅದು ಮೀಡಿಯಂ ಕಾಯಿಲ್ ಆಗಿಬಿಡ್ತು, ಆಟೋಮೆಟಿಕ್ಕಾಗಿ ಎಲ್ಲ ರೆಕಾರ್ಡ್ ಬರ್ಕಿತ್ತು. ಬಂದು ಹಿಂಗೆ ನೋಡಿ ಹಚ್ಕೊಂಡು ಕುಂತಿದ್ದೆ. ಇದನ್ನ ಎಲ್ಲಿರ್ತದೆ, ಇದು ಯಾವುದು ರೇಡಿಯೋ ಇದೆ ನಾವು ಈಗ ಇಟ್ಟೋಜೋಣ ಅಂದರೆ, ಇಲ್ಲರಿ ನಾನು ಒಂದು IFT ಕಟ್ ಮಾಡಿ ಅದನ್ನ ಹಾಕಿದ್ದೆ, ಮೀಡಿಯಂ ಕಾಯಿಲ್ ಆಗಿಬಿಡುತ್ತೆ ನೋಡ್ರಿ ಅದು ಬರಕತ್ತಿತ್ತು ಅಂತಂದೆ. ಅಬ್ಬಾ ಬಾಬಾ ಬಾಬಾ ಭಾರಿ ತಲೆ ಬಿಡು ನಿಂದು ಅಂತಂದ್ಕೇಸ್ ಭಾಳ ಗಮ್ಮತ್ ಮಾಡಿದ್ರು. ಅವಾಗ ವಿಶ್ವೇಶ್ವರ ಇದ್ದಂಗೆ ಬಿಡು ನೀನು ಹಂಗೆ ಅಂತ ಏನು ಗಮ್ಮತ್ ಮಾಡಿದ್ರೆ ಸರಿ ಬಿಡ್ರಿ ಅಂತ ಅವತ್ತಿದ್ದು ಅದು ಹೊರ್ಕ್ ಬಂದು ಹಂಗೆ ರೇಡಿಯೋ ರಿಪೇರಿ ಕಲ್ಕೊಂಡಿನಿ ರೀ. ಮತ್ತು ಅದ್ರ ಜೊತೆಗೆ ಟೇಪ್ ರೆಕಾರ್ಡ್ ಅವನು ಮಾಡೋದನ್ನು ಕಲ್ಕೊಂಡೆ. ಮೈನರ್ ಆಗಿ ಸ್ವಲ್ಪ ಸಣ್ಣ ಪುಟ್ಟ ಕೊನೆಯಾಗಿದೆಯೋ ಮುಂದೆ ನಿಮ್ಮ ಮಕ್ಕಳಿಗೆ ಇಡ್ತಾ ಇದ್ರ ಹೆಸರಲ್ಲಿ ಉತ್ತರ ಲಾದಕ್ಕೆ ರಾಜ ಹರೀಶ್ ನಾಯ್ಕು ರಾಜ ಅಂತಾನೇ ಬರ್ತಾರೆ ಈಗಿಲ್ಲ ಅದು ಆದ್ರೆ ಕಂಟಿನ್ಯೂ ಮಾಡ್ಕೊಂತೀವಿ. ಅದೇ ನಿಮ್ಮ ಬಗ್ಗೆ ಪರಿಚಯ ಮಾಡಿಕೊಳ್ಳೋದಷ್ಟೇ ಅಲ್ಲ, ನೀವು ಇತಿಹಾಸದಲ್ಲಿ ರಾಜಮನೆತನದಿಂದ ಬಂದಿರತಕ್ಕಂಥದ್ದು, ಈಗ ನೀವು ಬಹಳ ಸರಳವಾಗಿ ಎಲ್ಲರೊಟ್ಟಿಗೆ ಚೆನ್ನಾಗಿ ಬದುಕ್ತಾ ಇದ್ದೀರಾ. ನಮ್ಮ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕೆ ಧನ್ಯವಾದಗಳು. ನಮಸ್ಕಾರ. ಇದುವರೆಗೂ ಕೃಷಿ ಅನುಭವ ಕುರಿತು ಶ್ರೀ ರಾಜಾ ನವೀನ್ ಚಂದ್ರ ನಾಯ್ಕ ಅವರೊಂದಿಗೆ ಸಂದರ್ಶನವನ್ನ ಕೇಳಿದಿರಿ. ಇವರನ್ನ ಸಂದರ್ಶಿಸಿದ್ದು ಸೋಮೇಶ್ ಉಪ್ಪಾರ್. ರೈತ ಬಾಂಧವರೇ, ಇದಾಗಿತ್ತು ಇಂದಿನ ಕಿಸಾನ್ ವಾಣಿ ಗ್ರಾಮಾಂತರಂಗ ಕಾರ್ಯಕ್ರಮ. ನಾಳೆ ಮತ್ತೆ ಇದೇ ಸಮಯಕ್ಕೆ ನಮ್ಮ ನಿಮ್ಮ ಭೇಟಿ. ಅಲ್ಲಿವರೆಗೂ ಶರಣು ಶರಣಾರ್ಥಿಗಳು. ಸಂತಸದ ಕ್ಷಣವು ಕಳೆವುದು ಸುಖದಿಂದ ವೃದ್ಧಾಪ್ಯ ರಕ್ಷಿತ ಆಗುವ ಅನ್ನದಾತ ಸುರಕ್ಷಿತ ಆಗುವ ಅನ್ನದಾತ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆಯಿಂದ ಲಘು ಮತ್ತು ಸಣ್ಣ ಹಿಡುವಳಿದಾರ ರೈತರ ಭವಿಷ್ಯವಾಗುತ್ತೆ ಸುರಕ್ಷಿತರು. ಈ ಸೇವೆಯ ಪ್ರಯೋಜನಕ್ಕಾಗಿ ಜನಸೇವಾ ಕೇಂದ್ರಕ್ಕೆ ಹೋಗಿ ಉಚಿತವಾಗಿ ತಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಳಿ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಅನ್ನದಾತರ ಪರಿಶ್ರಮಕ್ಕಾಗಿ ಈಗ ಪೆನ್ಷನ್ ನಿಂದ ಅವರ ಮನೆ ಸುರಕ್ಷಿತ. ಕೃಷಿ ಮತ್ತು ರೈತ ಕಲ್ಯಾಣ ಖಾತೆ, ಭಾರತ ಸರ್ಕಾರದ ವತಿಯಿಂದ ಜನಹಿತಕ್ಕಾಗಿ ಜಾರಿ. ಇದುವರೆಗೂ ಕಿಸಾನ್ ವಾಣಿ ಗ್ರಾಮಾಂತರಂಗ ಕಾರ್ಯಕ್ರಮ ಪ್ರಸಾರವಾಯಿತು. ಇದು ಆಕಾಶವಾಣಿ ಹೊಸಪೇಟೆ FM ಕೇಂದ್ರ, ಮತದಾತ ಜಂಕ್ಷನ್ ಪ್ರಾಯೋಜಿತ ಕಾರ್ಯಕ್ರಮ. ಆಕಾಶವಾಣಿ ಮತದಾತ ಜಂಕ್ಷನ್, ಮತದಾರರ ಜಾಗೃತಿ ಸರಣಿ. ಒಕ್ಕೂಡಲು ಜನ ಓಟಿನೊಂದಿಗೆ ಓಟು ಆಗುವುದು ಲೋಕತಂತ್ರದ ಸಿಸ್ಟಮ್. ಮತದಾರರು ಒಂದಾದರೆ ಅದು ಎಂಥ ಹೊಸ ಕನೆಕ್ಷನ್. ಪ್ರಾಯೋಜಕರು ಭಾರತ ಚುನಾವಣಾ ಆಯೋಗ. ಕೇಳಿ ಮತದಾತ ಜಂಕ್ಷನ್. ಮತದಾತ ಜಂಕ್ಷನ್, ಮತದಾತ ಜಂಕ್ಷನ್, ಮತದಾತ ಜಂಕ್ಷನ್, ಮತದಾತ ಜಂಕ್ಷನ್. ನಮಗೆಲ್ಲರಿಗೂ ಗೊತ್ತಿದೆ, ಭಾರತ ವಿಶ್ವದಲ್ಲಿ ಅತಿ ಪ್ರಾಚೀನ ಮತ್ತು ಅತಿ ದೊಡ್ಡ ಲೋಕತಾಂತ್ರಿಕ ದೇಶ. ಲೋಕತಂತ್ರ ಅಂದರೆ ಜನತೆಯ ಶಾಸನ. ಜನತೆಯ ಈ ಶಾಸನಕ್ಕೆ ಚುನಾವಣಾ ಆಯೋಗ ಮತದಾನವನ್ನು ನಡೆಸುತ್ತೆ. ನಂತರ ಜನತೆಯಿಂದ ಚುನಾಯಿತ ಪ್ರತಿನಿಧಿಗಳ ಸರ್ಕಾರ ಜಾರಿಗೆ ಬರುತ್ತೆ. ಈ ಚುನಾವಣೆಯಲ್ಲಿ ದೇಶದ ಎಲ್ಲ ಮತದಾರರಿಂದ ಮತ ಚಲಾಯಿಸಲ್ಪಡುತ್ತೆ. ಮತದಾರರಿಗೆ ವಿಷಯ ತಿಳಿಸಲು ಹಾಗೂ ಮತದಾರರ ಹೆಸರಿನ ಪಟ್ಟಿಯನ್ನ ಪರಿಷ್ಕರಿಸಲು ಮತ್ತು ಹೊಸ ಮತದಾರರನ್ನು ವೋಟರ್ ಲಿಸ್ಟ್ಗೆ ಜೋಡಿಸಲು ಚುನಾವಣಾ ಆಯೋಗ ಬೂತ್ ಲೆವೆಲ್ ಆಫೀಸರ್ಗಳನ್ನು ನೇಮಕ ಮಾಡುತ್ತೆ. ಇವತ್ತು ಮತದಾತ ಜಂಕ್ಷನ್ನಲ್ಲಿ ಇದೇ ಬೂತ್ ಲೆವೆಲ್ ಆಫೀಸರ್ ಬಗ್ಗೆ ಚರ್ಚೆ ಮಾಡೋಣ. ಹಾಗಿದ್ರೆ ಬನ್ನಿ ಭಾರತ್ ಹಾಗೂ ಭಾರತೀಯ ಹತ್ರ ಹೋಗೋಣ. ನಮಸ್ಕಾರ ಕೇಳಿದ್ರೆ, ನಾನು ಭಾರತ್. ನಾನು ಭಾರತಿ. ನಮಸ್ಕಾರ. ನಮ್ಮ ಜೊತೆ ಇದ್ದಾರೆ ಚುನಾವಣಾ ಅಂಕಲ್, ಜೊತೆಗೆ ಕಲ್ಪನಾ ಕೂಡ. ನಮ್ ಕೇಳುಗರಿಗೆ ಮತ್ತೆ ನಿಮ್ಮೆಲ್ಲರಿಗೂ ಸಹ ನನ್ನ ನಮಸ್ಕಾರ ಅಪ್ಪ. ಇವತ್ತು ನಾವು ಯಾವ ವಿಷಯದ ಬಗ್ಗೆ ಮಾತಾಡ್ತಾ ಇದೀವಿ ಅಂತ? ಚುನಾವಣಾ ಅಂಕಲ್, ಅದು ಯಾವುದೇ ವಿಷಯ ಆಗಿರ್ಲಿ, ನಿಮ್ಮ ಅನುಭವದ ಮಾತಿಲ್ಲದೆ ಹೇಗೆ ಮಾತುಕತೆ ಪೂರ್ಣಗೊಳ್ಳುತ್ತೆ ಹೇಳಿ. ಚುನಾವಣಾ ಅಂಕಲ್, ಇವತ್ತು ನಾವು ಬೂತ್ ಲೆವೆಲ್ ಆಫೀಸರ್ ಬಗ್ಗೆ ಮಾತಾಡೋಣ. ಬೂತ್ ಲೆವೆಲ್ ಅಧಿಕಾರಿಯಿಂದ ನಮಗೆ ಎಷ್ಟೊಂದು ಸಹಾಯ ಆಗತ್ತೆ ಅಂತ ಹೇಳಿ ನಮಗೆಲ್ಲರಿಗೂ ತಿಳಿದೇ ಇದೆ. ಮತ್ತೆ ಇದರಲ್ಲಿ ಚಿಂತಿಸುವಂತ ವಿಷಯ ಏನಿದೆ ಅಂತ? ಯಾವುದೇ ಯುವಕ ಯುವತಿ ವೋಟ್ ಹಾಕೋ ಬಗ್ಗೆ ಕೇಳ್ತಾರೋ ಆಗ ಅವರ ಮನಸ್ಸಿನಲ್ಲಿ ಅನೇಕ ಪ್ರಶ್ನೆಗಳು ಹುಟ್ಟುತ್ತೆ. ಏನ್ ಪ್ರಶ್ನೆಗಳು ಹುಟ್ಟುತ್ತವೆ ಭಾರತಿ? ವೋಟರ್ ಕಾರ್ಡ್ ಹೇಗ್ ಮಾಡಿಸೋದು, ವೋಟ್ ಹಾಕೋದಕ್ಕೆ ಇರುವಂತಹ ನಿಯಮಗಳೇನು, ವೋಟರ್ ಲಿಸ್ಟ್ ನಿಂದ ಅವರ ಹೆಸರನ್ನ ಕೈ ಬಿಡಲಾಗಿದೆಯೇ, ಹೀಗೆ ಬಹಳಷ್ಟು ವಿಚಾರಗಳ ಬಗ್ಗೆ ಅವರಿಗೆ ಪ್ರಶ್ನೆಗಳು ಇದ್ದೇ ಇರುತ್ತೆ. ಚುನಾವಣಾ ಅಂಕಲ್, ಇದಕ್ಕೆ ಅಂತಾನೆ ದೇಶಾದ್ಯಂತ ಮತದಾನ ಕೇಂದ್ರದ ಸ್ಥಳಗಳಲ್ಲಿ ಮತದಾರರ ನೋಂದಾವಣೆ ಹಾಗೂ ಮತದಾರರ ಸಮಸ್ಯೆಗಳನ್ನ ದೂರ ಮಾಡೋದಕ್ಕೆ ಚುನಾವಣಾ ಆಯೋಗ ಮತದಾರ ನೋಂದಣಿ ಅಧಿಕಾರಿ ಎಲೆಕ್ಟೋರಲ್ ರಿಜಿಸ್ಟ್ರೇಷನ್ ಆಫೀಸರ್ ಮೂಲಕ ಬೂತ್ ಲೆವೆಲ್ ಆಫೀಸರ್ಸ್ ಗಳನ್ನ ನೇಮಕ ಮಾಡಿರುತ್ತೆ. ಈಗ ನೀವೆಲ್ಲರೂ ಇಲ್ಲೇ ಚರ್ಚೆ ಮಾಡ್ತಿರೋ ಅಥವಾ ಕ್ಯಾಂಟೀನ್ಗೆ ಹೋಗಿ ಟೀ ಕುಡಿತಾ ಮಾತಾಡೋಣವಾ? ಅಲ್ಲಿ ಕೆಲವು ಸ್ಟೂಡೆಂಟ್ಸ್ ಕೂಡ ಇರ್ತಾರೆ, ಅವ್ರ ಜೊತೆನೂ ಮಾತಾಡ್ದಂಗ ಆಗತ್ತೆ. ಸರಿಯಾಗಿ ಹೇಳಿದೆ ಕಲ್ಪನಾ, ಒಳ್ಳೆ ಮಾತು. ಬನ್ನಿ ಅಲ್ಲಿಗೆ ಹೋಗೋಣ ಎಲ್ರೂನು. ಹಾ ಬನ್ನಿ ಬನ್ನಿ ಹೋಗೋಣ. ಹಾಯ್, ನಮಸ್ಕಾರ ಸ್ನೇಹಿತರೆ, ನಾನು ಕಲ್ಪನಾ, ಐಟಿ ಸ್ಟೂಡೆಂಟ್. ಹಾಗೇನೆ ನಮ್ ಜೊತೆ ಇವರು ಭಾರತ್ ಅಂಡ್ ಭಾರತಿ, ಇವರು ನಮ್ಮ ಚುನಾವಣಾ ಅಂಕಲ್. ನಮಸ್ಕಾರ, ದಯವಿಟ್ಟು ಬನ್ನಿ ಕುಳಿತುಕೊಳ್ಳಿ, ನಮ್ ಜೊತೆಗೆ ನೀವು ಕೂಡ ಚಹಾ ಪಕೋಡದ ರುಚಿ ಸವಿಯಿರಿ. ವಾವ್, ನೀವಂತೂ ನನ್ನ ಮನದ ಮಾತನ್ನ ಹೇಳ್ಬಿಟ್ರಿ, ಥ್ಯಾಂಕ್ ಯು. ಸ್ನೇಹಿತರೆ, ನಿಮ್ಗೆಲ್ಲ ಬೂತ್ ಲೆವೆಲ್ ಆಫೀಸರ್ ಬಗ್ಗೆ ಗೊತ್ತಿದ್ಯಾ? ಹಾ ಕೇಳಿದ್ದೇವೆ, ಆದ್ರೆ ಇದ್ರ ಬಗ್ಗೆ ಹೆಚ್ಚು ವಿಷಯ ತಿಳಿದಿಲ್ಲ. ಈ ಚುನಾವಣಾ ಆಯೋಗದಿಂದ ನಿಯುಕ್ತಿಯಾಗಿರೋ ಬೂತ್ ಲೆವೆಲ್ ಆಫೀಸರ್ ಅಂದ್ರೆ BLO ಅಂತ ನಾವು ಹೇಳ್ತೀವಲ್ಲ, ಅವರು ಮತದಾರರ ಪಟ್ಟಿಯಲ್ಲಿನ ವಿವರಗಳನ್ನ ಪರಾಮರ್ಶಿಸ್ತಾರೆ, ಹೊಸ ಹೆಸರುಗಳನ್ನ ಪಟ್ಟಿಯಲ್ಲಿ ಸೇರಿಸ್ತಾರೆ, ಮತ್ತೆ ಎಲ್ಲಾದರೂ ತಪ್ಪಿದ್ದಲ್ಲಿ ಅದನ್ನ ಸರಿಪಡಿಸ್ತಾರೆ. ಯಾಕಂದ್ರೆ ವೋಟ್ ಮಾಡೋ ದಿನ ಯಾವುದೇ ಮತದಾರರಿಗೆ ಯಾವುದೇ ಕಷ್ಟ ಆಗದೇ ಇರಲಿ ಅಂತ ಈ ಎಲ್ಲ ವ್ಯವಸ್ಥೆಗಳನ್ನು ಮಾಡಿರೋದು. ಸರಿಯಾಗಿ ಹೇಳಿದ್ರಿ ಚುನಾವಣಾ ಅಂಕಲ್, ಒಳ್ಳೆ ಮಾಹಿತಿ ಕೊಟ್ರಿ. ಈಗ ಭಾರತದ ವಿವಿಧ ಭಾಗದ ಬೂತ್ ಲೆವೆಲ್ ಅಧಿಕಾರಿಗಳನ್ನು ಸ್ವಲ್ಪ ದಿನದ ಹಿಂದೆ ಭಾರತ ಚುನಾವಣಾ ಆಯೋಗದ ಮುಖ್ಯ ಚುನಾವಣಾ ಆಯುಕ್ತರಾದ ರಾಜೀವ್ ಕುಮಾರ್ ಅವರು ಯೂಟ್ಯೂಬ್ ಮೂಲಕ ಸಂಬೋಧಿಸಿದ್ರು. ಎಷ್ಟೊಂದು ಉಪಯುಕ್ತ ಮಾಹಿತಿಗಳನ್ನ ನೀಡಿದ್ರು ಗೊತ್ತಾ? ಬನ್ನಿ ನಾವು ಕೇಳೋಣ. ಮೇರೆ ಲಿಯೆ ಸಬ್ಸೆ ಪ್ರಸನ್ನತಾ ಕಾ ವಿಷಯ ಹೈ ಕಿ ಆಪ್ ಲೋಗೋ ಕೆ ಸಾಥ್ ಡೈರೆಕ್ಟ್ ಸಂವಾದ್ ಕರ್ನೆ ಕಾ ಮೌಕಾ ಮಿಲ್ ರಹಾ ಹೈ. ಆಪ್ಕೆ ಸಾಥ್ ಕಿಸ್ ತರೀಕೆ ಸೆ ಹಮ್ ಏಕ್ ತರೀಕೆ ಸೆ ಪೂರಿ ಕಂಟ್ರಿ ಮೇ ಅಪ್ನಿ ಬಾತ್ ಪಹುಂಚಾ ಪಾತೆ ಹೈ ಔರ್ ಆಪ್ ಉಸಿ ತರೀಕೆ ಸೆ ವೋಟರ್ ಪೂರೆ ದೇಶ್ ಮೇ ಬನಾತೆ ಹೈ. ಜೊ ಆಪ್ ನಾರ್ಥ್ ಮೇ ಕರ್ತೆ ಹೈ ವಹೀ ಸೌಥ್ ಮೇ ಹೋತಾ ಹೈ, ವಹೀ ಈಸ್ಟ್ ಮೇ ಹೋತಾ ಹೈ, ವಹೀ ವೆಸ್ಟ್ ಮೇ ಹೋತಾ ಹೈ, ಭಾಷಾ ಕೈಸಿ ಭೀ ಫರಕ್ ಹೋ, ವ್ಯವಸ್ಥಾಯೇ ಕೋಯಿ ಸಿ ಭೀ ಫರಕ್ ಹೋ, ಲೇಕಿನ್ ಆಪ್ಕೆ ಕಾಮ್ ಮೇ ಕೋಯಿ ಫರಕ್ ನಹೀ ಹೋತಾ. ಜಬ್ ಭೀ ಏಕ್ ಸಿಟಿಜನ್ 18 ಸಾಲ್ ಕಾ ಹೋತಾ ಹೈ ತೊ ಸಬ್ಸೆ ಪಹೆಲಾ ಕಿಸಿ ಭೀ ಸರ್ಕಾರಿ ತಂತ್ರ ಮೇ ಪಲಾ ಉಸ್ಕೆ ಘರ್ ಜಾಕೆ ಆಪ್ಕಾ ಪಡ್ತಾ ಹೈ. ತೊ ವೋ ಏಕ್ ಧಾರಣಾ ಅಪ್ನೆ ಮನ್ ಮೇ ಬನಾತಾ ಹೈ ಕಿ ಸರ್ಕಾರಿ ತಂತ್ರ ಕೈಸಾ ಹೈ. ಆಪ್ ಸಾಕಾರ್ ಹೈ, ಆಪ್ ವ್ಯವಹಾರ್ ಹೈ, ಔರ್ ಆಪ್ ಕಮಿಷನ್ ಕಿ ದೃಷ್ಟಿ ಔರ್ ಸ್ವರ ಭೀ ಹೈ. ಡೆಮೋಕ್ರೆಸಿ ಜೋ ಲೋಕತಂತ್ರ ಕಾ ಆಧಾರ ಹೈ ಉಸ್ಮೇ ನಿರ್ವಾಚನ ಆಯೋಗ ಕೆ ಸ್ವರೂಪ್ ಕೆ ರೂಪ್ ಮೇ ಆಪ್ ಸಾಕಾರ್ ಹೈ. ಆಪ್ ಸಾಕಾರ್ ಹೈ, ಆಪ್ ವ್ಯವಹಾರ್ ಹೈ, ಆಪ್ ದೃಷ್ಟಿ ಔರ್ ಸಾಕಾರ್ ಹೈ, ಇಸ್ಲಿ ಆಪ್ ಸಬ್ಕೋ ಅತ್ಯಂತ ಆಭಾರ್ ಹೈ. ಇನ್ನೊಂದು ವಿಷಯ ಗೊತ್ತಾ ಭಾರತ್, ಈ ಯೂಟ್ಯೂಬ್ ಲೈವ್ ಸ್ಟ್ರೀಮಿಂಗ್ ಅನ್ನು 10 ಲಕ್ಷ ಬೂತ್ ಲೆವೆಲ್ ಆಫೀಸರ್ಗಳಿಗೆ ಶೇರ್ ಮಾಡಲಾಗಿದೆ. ಜೊತೆಗೆ 25,000 ಜನ ಒಂದೇ ದಿನ ಈ ಯೂಟ್ಯೂಬ್ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿದ್ದಾರೆ. ಸರ್, ಎಷ್ಟೊಂದು ಉಪಯುಕ್ತವಾದಂತಹ ಮಾಹಿತಿಗಳನ್ನ ನೀಡಿದ್ರಿ. ಅದರಲ್ಲೂ ವಿಶೇಷವಾಗಿ ಗ್ರಾಮೀಣ ಮಹಿಳೆಯರು ವೋಟ್ ಹಾಕೋದಕ್ಕೆ ತುಂಬಾ ಸಂಕೋಚ ಪಡ್ಕೋತಾರೆ ಸರ್, ಅವರಿಗೆ BLOಗಳು ಪ್ರೇರೇಪಣೆ ನೀಡ್ತಾ ಇರ್ತಾರೆ. ಸರಿಯಾಗಿ ಹೇಳಿದ್ರಿ ಭಾರತ್. ಭಾರತ್, ನನ್ನ ಅನುಭವದಿಂದ ನಾನು ಒಂದು ಮಾತು ಹೇಳ್ತೀನಿ ಕೇಳು. ನಿಮ್ ಹತ್ರ ವೋಟರ್ ಕಾರ್ಡ್ ಇದ್ರೂ ಈ ವೋಟರ್ ಲಿಸ್ಟ್ ನಿಂದ ನಿಮ್ ಹೆಸರು ತೆಗ್ದಿರೋ ಸಂಭವನೂ ಇರುತ್ತೆ. ಇದು ಯಾವ ಕಾರಣಕ್ಕೆ ಚಿಕ್ಕಪ್ಪ? ಏನಪ್ಪ ಇದಕ್ಕೆ ಕಾರಣ ಅಂತಂದ್ರೆ, ನೋಡಿ, ಈಗ ನೀವು ವಾಸ ಇರೋ ಮನೆ ಬದಲಿಸಿದಾಗ ಅಥವಾ ಬೇರೆ ಊರಿಗೆ ಶಿಫ್ಟ್ ಆದ ಪಕ್ಷದಲ್ಲಿ, ಇಲ್ಲಾಂತಂದ್ರೆ ನಿಮ್ ಬಗ್ಗೆ ಪೂರ್ಣ ವಿಷಯ ತಿಳಿದೇ ಇದ್ದ ಪಕ್ಷದಲ್ಲಿ ಅವಾಗ ಈ ಹೆಸರು ತೆಗ್ದಿರೋ ಸಾಧ್ಯತೆಗಳು ಇರುತ್ತೆ. ಇಲ್ಲ, ಒಂದ್ ವೇಳೆ ಇವೆಲ್ಲದರ ಬಗ್ಗೆ ನಿಮ್ಗಿನ್ನೂ ಹೆಚ್ಚಿನ ಮಾಹಿತಿ ಬೇಕು ಅಥವಾ ಇನ್ನ ಏನಾದರೂ ಸಹಾಯ ಬೇಕು ಅಂತಿದ್ರೆ, ನಿಮ್ಮ ಕ್ಷೇತ್ರದಲ್ಲಿ ನಿಯುಕ್ತಿಗೊಳಿಸಿರೋ BLO ಅಂದ್ರೆ ಈ ಬೂತ್ ಲೆವೆಲ್ ಆಫೀಸರ್ ಇರ್ತಾರಲ್ಲ, ಅವರನ್ನ ನೀವು ಸಂಪರ್ಕಿಸಿದ್ರೆ ನಿಮ್ ಸಹಾಯಕ್ಕೆ ಅವ್ರು ಯಾವಾಗಲೂ ಸಿದ್ಧವಾಗಿರ್ತಾರೆ. ಅಂಕಲ್, ನೀವು ತುಂಬಾ ಉಪಯುಕ್ತವಾದಂತಹ ಮಾಹಿತಿಗಳನ್ನ ನೀಡ್ತಾ ಇದ್ದೀರಿ, ಆದ್ರೆ ನಮ್ಮ ನಮ್ಮಲ್ಲೇ ಇಷ್ಟೆಲ್ಲ ಮಾತುಕತೆ ಯಾಕೆ ನಡೆಸಬೇಕು ಅಂತ? ಹೌದು, ಕರೆಕ್ಟ್ ಆಗಿ ಹೇಳಿದೆ ಭಾರತ್. ದೇಶದ ವಿವಿಧ ಪ್ರದೇಶದಿಂದ ಹೆಸರಾಂತ ವ್ಯಕ್ತಿಗಳ ವಿಚಾರವನ್ನ ತಿಳ್ಕೊಳ್ಳೋಣ ಬನ್ನಿ. ಭಾರತಿ, ಈಗ ನೀವು ನಮ್ಮನ್ನ ಯಾರೊಂದಿಗೆ ಭೇಟಿ ಮಾಡಿಸ್ತಾ ಇದ್ದೀರಿ? ಇಲ್ಲಿವರೆಗೂ ನಾವು ದೊಡ್ಡ ದೊಡ್ಡ ಗಂಭೀರ ವಿಷಯಗಳ ಬಗ್ಗೆ ಮಾತಾಡ್ತಿದ್ವಿ ಅಲ್ವಾ? ಆದ್ರೆ ಈಗ ನಾವು ಹಿಮಾಚಲ್ ಪ್ರದೇಶದ ಮುಸ್ಕಾಲ್ ಠಾಕೂರ್ ಬಳಿಗೆ ಹೋಗೋಣ, ಅಂದ್ರೆ ವಾಯ್ಸ್ ಆಫ್ ಹಿಮಾಚಲ್ ಹತ್ರ. ನಡೀರಿ, ಹೋಗೋಣ. ಅಸಾರೆ ಹಿಮಾಚಲಾರಿ ಶಾನ ನಿರಾಲಿ ದೇಯೋ ದೇ ಬಿದಿಂದೆ ಘರ ಘರ ಖುಶಹಾಲಿ. ನಮಸ್ಕಾರ, ಮೈಂ ಹೂ ಮುಸ್ಕಾನ್. ಆಪ್ ಸಭೀ ನೇ ಮೇರೆ ಗಾನೋ ಕೋ ಹಮೇಶಾ ಸೇ ಪಸಂದ್ ಕಿಯಾ ಹೈ. एक गायिका और भारत निर्वाचन आयोग की यूथ आइकन होने के नाते मेरा आप सभी से निवेदन है कि अपने मताधिकार का पूरा लाभ उठाएं। मतदान हम सबका अधिकार है और कर्तव्य भी. इस कर्तव्य को निभाते हुए अधिक से अधिक संख्या में मतदान करें. मतदाता जंक्शन कार्यक्रम में जुड़कर मुझे बहुत अच्छा लगा. ये बहुत ही अच्छा कार्यक्रम है. इससे समाज में मतदान के प्रति जागरूकता फैलेगी और मतदान की प्रतिशतता में भी वृद्धि होगी. हिमाचल में होने वाले चुनावों में मैं मतदान करूंगी और आप सभी से भी मेरा निवेदन है, अपने देश प्रदेश की प्रगति में अपना योगदान दें. धन्यवाद. वाह, आनंदवायतु. मुगुल नगियुळ्ळ मुस्कान ठाकूरळ ध्वनियन्नु केळि निजवागू संतोष आयतु. ಭಾರತ್ ಅವರೇ, ನಮ್ಮ ಉದ್ದೇಶ BLO ಮುಖಾಂತರ ದೇಶಾದ್ಯಂತ ಇರುವ ಕೇಳುಗರನ್ನ ಒಟ್ಟುಗೂಡಿಸೋದು, ಚುನಾವಣಾ ಪ್ರಕ್ರಿಯೆ ಬಗ್ಗೆ ಚರ್ಚಿಸೋದು, ಅವರಿಗೆ ಮಾಹಿತಿ ನೀಡೋದು, ಅವರನ್ನ ಜಾಗರೂಕರನ್ನಾಗಿ ಮಾಡೋದು ಇದು. ಯಾಕೆಂದ್ರೆ ಅವರೆಲ್ಲರೂ ದೇಶದ ಹಿತಕ್ಕಾಗಿ ತಮ್ಮ ಮತ ಚಲಾಯಿಸಲಿ ಅಂತ. ಭಾರತಿ, ನಿಮ್ಗೆ ನೆನಪಿದ್ಯಾ? ಏನದು? ಮತ್ತೊಮ್ಮೆ ನಮ್ಮ ಎಲ್ಲ ಶ್ರೋತೃಗಳಿಗೆ ಆಗ್ರಹಿಸೋಣ, ನಿಮ್ಮದೇ ಆದಂತ ಧ್ವನಿಯಲ್ಲಿ ಯಾವ್ದಾದ್ರೂ ಕವಿತೆ ಗೀತೆ ನೀವೇ ಬರೆದಿದ್ದಿರಬೇಕು. ಅದಿದ್ರೆ ಒಂದು ನಿಮಿಷದ ಹಾಡನ್ನ ಹಾಡಿ ರೆಕಾರ್ಡಿಂಗ್ ಮಾಡಿ ನಮಗೆ ಕಳಿಸ್ಕೊಡ್ಬೇಕು. ಇದನ್ನು ನಾವು ನಮ್ಮ ಕಾರ್ಯಕ್ರಮದಲ್ಲಿ ಖಂಡಿತ ಸೇರಿಸ್ಕೋತೀವಿ. ದೆಹಲಿಯ ಆಕಾಶ್ ಗೌತಮ್ ಅವರು ಕಳಿಸಿರೋ ಗೀತೆಯೊಂದನ್ನ ಈಗ ಕೇಳೋಣ, ಬನ್ನಿ. ಹಲೋ ಎವ್ರಿವನ್, ಮೇರಾ ನಾಮ ಆಕಾಶ್ ಗೌತಮ್ ಹೈ, ಮೈ ಏಕ್ ಸಿಂಗರ್ ಲಿರಿಸಿಸ್ಟ್ ಔರ್ ಕಂಪೋಸರ್ ಹೂ ಔರ್ ಮೈ ದಿಲ್ಲಿ ಮೇ ರಹತಾ ಹೂ. ಮೈನೆ ರೇನ್ಬೋ ನೆಟ್ವರ್ಕ್ ಪರ್ ಯೇ ಪ್ರೋಗ್ರಾಮ್ ಸುನಾ ತೋ ಸೋಚಾ ಸಭಿ ದೇಶವಾಸಿಯೋ ಕೋ ವೋಟ್ ಕೇ ಲಿಯೆ ಅಪೀಲ್ ಕರೂ. ಸೋ ಪ್ಲೀಸ್ ಆಪ್ ಮೇರಾ ಯೇ ವರ್ಕ್ ಜರೂರ್ ಸುನೆ ಔರ್ ಆಪ್ ಹರ್ ಇಲೆಕ್ಷನ್ ಮೇ ವೋಟ್ ಜರೂರ್ ಕರೆ. ಥ್ಯಾಂಕ್ ಯು. हो लोकतांत्रिक देश हमारा, क्यों ना फिर वोट, क्यों इसको वेस्ट की होगी जान, आओ सारे वोट करें हम जनता की सरकार. ಅವರು ಕಳಿಸಿದ ಗೀತೆಯನ್ನ ಈಗ ಕೇಳಿಸಿದ್ವಿ. ಆದ್ರೆ ನಮ್ಮ ಬೇರೆ ಕೇಳುಗರು ಅವರ ಕವಿತೆಯನ್ನ ಎಲ್ಲ ಕಳಿಸಬೇಕು? ಹಾ, ಈಗಲೇ ಹೇಳ್ತೀನಿ ಕೇಳು. ನಮ್ಮ ಶ್ರೋತೃಗಳು ನಮ್ಮ ವಾಟ್ಸ್ಆಪ್ ನಂಬರ್ಗೆ ಅಥವಾ ಇಮೇಲ್ಗೆ ಇದನ್ನ ಕಳಿಸಬಹುದು. ನಮ್ಮ ವಾಟ್ಸ್ಆಪ್ ಸಂಖ್ಯೆ 9999030319950. ಇನ್ನು ಇಮೇಲ್ ವಿಳಾಸ mjunction@eci.gov.in. ಹಾ, ನೆನಪು ಮಾಡಿದಕ್ಕೆ ಥ್ಯಾಂಕ್ಸ್ ಭಾರತ್. ಕೇಳಿದ್ರೆ ನಾವು ನಿಮಗೆ BLO ಅಥವಾ ಬೂತ್ ಲೆವೆಲ್ ಆಫೀಸರ್ಗಳ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನ ನೀಡಿದ್ದೇವೆ. ಮುಖ್ಯ ಚುನಾವಣಾ ಅಧಿಕಾರಿಗಳಿಗೆ ನಾವು ಆಭಾರಿಯಾಗಿದ್ದೇವೆ, ಯಾಕೆಂದ್ರೆ ಅವರು ಬಹಳ ಸವಿಸ್ತಾರವಾಗಿ ಎಲ್ಲ ಮಾಹಿತಿಗಳನ್ನು ಈಗಾಗಲೇ ನೀಡಿದ್ದಾರೆ. ನಾವು ಎಲೆಕ್ಷನ್ ಅಂಕಲ್ ಅವರ ಅನುಭವದ ಮಾತುಗಳನ್ನು ಕೂಡ ಈಗಾಗಲೇ ಆಲಿಸಿದ್ದೇವೆ. ವಿದ್ಯಾರ್ಥಿಗಳ ವಿಚಾರ, ಕಲ್ಪನಾ ಅವರ ಮಾತುಗಳನ್ನು ಕೂಡ ಕೇಳಿದ್ದೇವೆ. ಅಷ್ಟೇ ಅಲ್ಲ, ಮುಸ್ಕಾನ್ ಠಾಕೂರ್ ಅವರನ್ನು ಕೂಡ ಭೇಟಿ ಮಾಡಿದ್ದೇವೆ. ಹಾಗಾದ್ರೆ ಇನ್ನೇನಾದ್ರೂ ವಿಷಯ ಉಳಿದಿದೆಯೇನು ಭಾರತ್? ಹಾ ಭಾರತಿಯವರೇ, ಇನ್ನು ಉಳಿದಿದೆಯಲ್ಲ. ಏನದು? ಕ್ವಿಜ್. ಹಾ, ಜ್ಞಾಪಕಕ್ಕೆ ಬಂತು. ಇದಂತೂ ತುಂಬಾ ಮಹತ್ವಪೂರ್ಣವಾದದ್ದು. ಇದರಲ್ಲಿ ಎಲ್ಲ ಕೇಳುಗರು ಭಾಗವಹಿಸಬಹುದು. ಖಂಡಿತವಾಗಿ. ಭಾರತ್, ಕಳೆದ ವಾರದ ಪ್ರಶ್ನೆ